ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಹೈನು ಹೊನ್ನು ಬಾನುಲಿ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೆಚ್ಚಲಬಾವು ಹಾಗೂ ಅದರ ನಿಯಂತ್ರಣ ಕ್ರಮಗಳು, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾ ಜಿಕೆ ಚೇತನ್ ಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಚ್ಚಲುಬಾಹು ಹಾಗೂ ಅದರ ನಿಯಂತ್ರಣ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಏನು ನಮ್ಮ ಹೈನುಗಾರರಿದ್ದಾರೋ ಈ ಹೈನುಗಾರರಿಗೆ ಒಂದು ಸವಾಲಾಗಿ ಕಾಡ್ತಕ್ಕಂಥದ್ದು ಕೆಚ್ಚಲಬಾವು ಅನ್ನುವಂಥದ್ದು. ಕೆಚ್ಚಲಬಾವು ಬೇರೆ ಬೇರೆ ರೂಪಗಳಲ್ಲಿ ಇರುತ್ತೆ, ಅನೇಕ ಸಾರಿ ಅದು ಇರುವಂಥದ್ದು ಗೊತ್ತಾಗುತ್ತೆ, ಇನ್ನು ಅನೇಕ ಸಂದರ್ಭಗಳಲ್ಲಿ ಗೊತ್ತಾಗಲ್ಲ. ಹಾಗಾಗಿ ಒಂದಷ್ಟು ಅದು ಸವಾಲು ಅಂತ ಹೇಳಿ ಅನಿಸುತ್ತೆ. ಅದನ್ನು ಪತ್ತೆ ಮಾಡಿ ಅದಕ್ಕೆ ಚಿಕಿತ್ಸೆಯನ್ನು ಕೂಡ ನೀಡಬಹುದು. ಆ ಮೂಲಕ ನಮ್ಮ ಜಾನುವಾರುಗಳು ಏನು ಕೆಚ್ಚಲುಬಾವಿನಿಂದ ಒಂದಷ್ಟು ಒದ್ದಾಡುತ್ತೋ ಅದನ್ನು ತಪ್ಪಿಸ್ಲಿಕ್ಕೆ ಸಹಾಯಕವಾಗುತ್ತೆ. ಈ ನಿಟ್ಟಿನಲ್ಲಿ ಈ ಕೆಚ್ಚಲುಬಾವು ಅಂತ ಅಂದ್ರೆ ಏನು, ಏನೆಲ್ಲ ಲಕ್ಷಣಗಳು ಗೋಚರಿಸುತ್ತೆ, ಏನೆಲ್ಲ ತೊಂದರೆಗಳಾಗುತ್ತೆ, ಇದಕ್ಕೆ ಚಿಕಿತ್ಸೆ ಏನು ಅನ್ನುವಂಥದ್ದನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿಕೆ ಚೇತನ್ ಕುಮಾರ್ ಅವರು. ಚೇತನ್ ಕುಮಾರ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಕೆಚ್ಚಲ ಬಾಹು ಅನ್ನುವಂಥದ್ದನ್ನು ನಾವು ಆಗಾಗ್ಗೆ ಕೇಳ್ತೀವಿ, ಅನೇಕರಿಗೆ ಇದರ ಬಗ್ಗೆ ಮಾಹಿತಿ ಇರುತ್ತೆ, ಇನ್ನು ಅನೇಕರಿಗೆ ಇರೋದಿಲ್ಲ. ಈ ನಿಟ್ಟಿನಲ್ಲಿ ಈ ಕೆಚ್ಚಲಬಾವು ರೋಗದ ಪ್ರಾಮುಖ್ಯತೆ ಅಥವಾ ಮಹತ್ವ ಇದರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಎಲ್ಲ ರೈತ ಬಾಂಧವರಿಗೂ ನಮಸ್ಕಾರ. ಯಾರು ಹೈನುಗಾರಿಕೆಯಲ್ಲಿ ಆಲ್ರೆಡಿ ಮಾಡ್ಕೊಂಡು ಬರ್ತಾ ಇರ್ತಾರೋ ಅವ್ರಿಗೆ ಕೆಚ್ಚಲಬಾವು ಅನ್ನುವಂಥದ್ದು ಒಂದು ಸಾಮಾನ್ಯವಾದಂತ ಪದ ಆಗಿರುತ್ತೆ. ಒಂದಲ್ಲ ಒಂದು ಬಾರಿ ತಾವು ಸಾಕುವಂತ ಸಂದರ್ಭಗಳಲ್ಲಿ ಇದರದ್ದು ಅನುಭವ ಆಗಿರುತ್ತೆ. ನಾನು ಕೆಚ್ಚಲುಬಾವಿನ ಪ್ರಾಮುಖ್ಯತೆ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ನಾನು ಹೈನುಗಾರಿಕೆ ಬಗ್ಗೆ ಹೇಳಬೇಕು. ಯಾಕೆ ಅಂತ ಅಂದ್ರೆ ನಮ್ಮ ತಾತ ಮುತ್ತಾತನ ಕಾಲಗಳಿಂದ ಇಲ್ಲ ಸಾವಿರಾರು ವರ್ಷಗಳಿಂದ ಹೈನುಗಾರಿಕೆ ಅನ್ನುವಂಥದ್ದು ಏನಾಗಿತ್ತು ಅಂತ ಅಂದ್ರೆ ಒಂದು ಉಪಕಸಬಾಗಿತ್ತು. ನಮ್ಮ ವ್ಯವಸಾಯದ ಜೊತೆಗೆ ವ್ಯವಸಾಯದಿಂದ ಬರುವಂತ ಉಪ ಉತ್ಪನ್ನಗಳನ್ನ ನಾವು ಉಪಯೋಗಿಸ್ಕೊಂಡು ನಾವು ಹೈನುಗಾರಿಕೆಯಲ್ಲಿ ತೊಡಗ್ತಾ ಇದ್ವಿ. ಅಂದ್ರೆ ಹಸು ಸಾಕೋದು, ಕುರಿ ಸಾಕೋದು, ಮೇಕೆ ಸಾಕೋದು ಮಾಡ್ತಾ ಇದ್ವಿ. ಆದ್ರೆ ಇವತ್ತಿನ ದಿನ ಏನಾಗಿದೆ ಅಂದ್ರೆ ಉಪಕಸಬಾಗಿದ್ದಂತಹ ಹೈನುಗಾರಿಕೆ ಒಂದು ಮೂಲ ಕಸಬಾಗಿ ಬದಲಾಗ್ತಾ ಇದೆ. ಹೌದು, ಇನ್ನೂ ಮುಂದಕ್ಕೆ ಹೋಗಿ ಒಂದು ಉದ್ದಿಮೆಯಾಗಿ ಬದಲಾಗ್ತಾ ಇದೆ. ಇದಕ್ಕೆಲ್ಲ ಪ್ರಮುಖವಾದ ಕಾರಣ ಏನು ಅಂತ ಅಂದ್ರೆ ಹಾಲು. ಹಾಲಿನ ಬಗ್ಗೆ ಹೇಳ್ಬೇಕಂತ ಅಂದ್ರೆ ಇದೊಂದು ಪರಿಪೂರ್ಣವಾದ ಆಹಾರ. ಯಾವುದೇ ಜಾತಿ ಧರ್ಮ ಯಾವುದೇ ಭೇದ ಭಾವ ಇಲ್ಲ. ಆರೋಗ್ಯವಂತರು ಕುಡಿಬಹುದು, ಅನಾರೋಗ್ಯ ಪೀಡಿತರು ಕುಡಿಬಹುದು, ಮಕ್ಕಳು ಕುಡಿಬಹುದು, ಮುದುಕರು ಕುಡಿಬಹುದು, ಎಲ್ಲರೂ ಕುಡಿಬಹುದು. ಹಾಗಾಗಿ ದಿನದಿಂದ ದಿನಕ್ಕೆ ಹಾಲಿನ ಮಾರುಕಟ್ಟೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಮ್ಮೆಲ್ಲರ ಹೊಣೆ ಏನು ಅಂತ ಅಂದ್ರೆ ಹಾಲಿನ ಇಳುವರಿಯನ್ನ ಜಾಸ್ತಿ ಮಾಡುವಂಥದ್ದು. ಈ ಹಾಲಿನ ಇಳುವರಿಯನ್ನ ಕಡಿಮೆ ಮಾಡಲು ಇಲ್ಲ ಕಡಿಮೆ ಮಾಡುವಂತಹ ಒಂದೊಂದು ಪ್ರಮುಖವಾದಂತಹ ರೋಗ ಅಂತ ಅಂದ್ರೆ ಕೆಚ್ಚಲುಬಾವು. ಈ ಹೈನುಗಾರಿಕೆಯನ್ನ ಲಾಭದಿಂದ ನಷ್ಟದ ಕಡೆಗೆ ದೂಡುವಂತಹ ಒಂದು ಪ್ರಮುಖವಾದ ರೋಗ ಅಂತ ಅಂದ್ರೆ ಕೆಚ್ಚಲುಬಾವು. ಹಾಗಾಗಿ ರೈತರು ಇದರ ಕಡೆ ಹೆಚ್ಚು ಗಮನವನ್ನ ಕೊಡಬೇಕು, ಇದರ ನಿಯಂತ್ರಣದ ಕಡೆಗೆ ಹೆಚ್ಚು ಆಸಕ್ತಿಯನ್ನು ವಹಿಸಬೇಕು ಅಂತ ಹೇಳ್ತೀನಿ. ಈ ಕೆಚ್ಚಲುಬಾವಿನಿಂದ ಏನೆಲ್ಲ ತೊಂದರೆಗಳಾಗ್ತಕ್ಕಂತ ಸಾಧ್ಯತೆ ಇರುತ್ತೆ? ಕೆಚ್ಚಲುಬಾವಿನಿಂದ ಆಗುವಂತ ತೊಂದರೆಗಳು ನಷ್ಟಗಳ ಬಗ್ಗೆ ಮಾತಾಡಬೇಕು ಅಂತ ಅಂದ್ರೆ ನಾನು ನನ್ನ ಸ್ವಂತ ಅನುಭವದಲ್ಲೇ ಹೇಳ್ಬೋದು. ಯಾಕಂತ ಹೇಳಿದ್ರೆ ನಮ್ಮನೆಯಲ್ಲೂ ಒಂದು 35-40 ವರ್ಷದಿಂದ ನಮ್ಮ ತಾಯಿಯವರು ಹಸು ಸಾಕ್ತಾನೆ ಬಂದಿದ್ದಾರೆ. ಯಾವಾಗ್ಲೂ ಅವ್ರು ಹೇಳ್ತಾ ಇರ್ತಾರೆ ಎರಡು ರೋಗಗಳು ಬರಬಾರ್ದು ದನ ಸಾಕಿದ್ರೆ ಅಂತ. ಒಂದು ಅವ್ರು ಹೇಳೋದು ಗೆರಸಲು ರೋಗ, ಇನ್ನೊಂದು ಕೆಚ್ಚಲುಬಾವು ರೋಗ. ನನ್ನ ಅಧ್ಯಯನಗಳ ಇದರಿಂದ ಹೇಳೋದಾದ್ರೆ ಹೌದು, ಈ ಎರಡು ರೋಗಗಳು ಗೆರಸಲು ರೋಗ ಮತ್ತು ಕೆಚ್ಚಲುಬಾವು ರೋಗ ನಮ್ಮ ದೇಶದಲ್ಲಿ ಜಾನುವಾರುಗಳನ್ನು ಕಾಡ್ತಾ ಇರುವಂತಹ ಪ್ರಮುಖ ರೋಗಗಳು. 10 ವರ್ಷಗಳ ಹಿಂದಿನ ಅಂದಾಜಿನ ಪ್ರಕಾರ ನಾನು ಹೇಳಲಿಕ್ಕೆ ಹೋದ್ರೆ ಒಂದು ವರ್ಷಕ್ಕೆ 7,500 ಕೋಟಿ ಬರೇ ಕೆಚ್ಚಲುಬಾವು ಒಂದರಿಂದ ನಷ್ಟ ಆಗುತ್ತೆ. 7,500 ಕೋಟಿ ಬರೇ ಕೆಚ್ಚಲುಬಾವಿನಿಂದ ಆಗುವಂತ ನಷ್ಟ. ಹೇಗೆ ಈ ನಷ್ಟ ಆಗುತ್ತೆ ಅಂತ ಅಂದ್ರೆ ಕೆಚ್ಚಲುಬಾವು ಯಾವ ಹಸುಗೆ ಬರುತ್ತೋ ಅದರದ್ದು ಇಳುವರಿ ಕಡಿಮೆ ಆಗುತ್ತೆ. ಈಗ ಉದಾಹರಣೆಗೆ ನಮ್ಮ ಮನೆ ಹಸುಗೆ ಇವತ್ತು ಕೆಚ್ಚಲುಬಾವು ಬಂತು, ಇನ್ನು 3 ದಿನಕ್ಕೆ ಸರಿಯಾಯ್ತು. ಇಳುವರಿ ಸರಿ ಹೋಗುತ್ತಾ? ಸರಿ ಹೋಗಲ್ಲ. ಒಂದು ಸಾರಿ ಒಂದು ಹಸುವಿಗೆ ಕೆಚ್ಚಲುಬಾವು ಬಂದ್ರೆ ತನ್ನ ಜೀವನದ ಜೀವಿತಾವಧಿಯ 10% ಅಷ್ಟು ಹಾಲಿನ ಇಳುವರಿ ಕಡಿಮೆ ಆಗುತ್ತೆ. ಅಂದ್ರೆ ಒಂದು ಹಸು ತನ್ನ ಜೀವನ ಪೂರ್ತಿ 10,000 ಲೀಟರ್ ಹಾಲು ಉತ್ಪಾದನೆ ಮಾಡ್ತಾ ಇದ್ರೆ ಒಂದ್ ಸಾರಿ ಬಾವು ಬಂದ್ರೆ ಅದು 9,000 ಲೀಟರ್ ಬರುತ್ತೆ. 1,000 ಲೀಟರ್ ಕಡಿಮೆ ಆಗುತ್ತೆ. 1,000 ಲೀಟರ್ ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಅಷ್ಟು ಈ ಹಾಲು ಉತ್ಪಾದನೆ ಮಾಡುವಂತ ಜೀವಕೋಶಗಳು ಸತ್ತೋಗಿರ್ತವೆ. ಓಹೋ, ಮತ್ತೆ ಅವು ಬರುವಂತ ಸಾಧ್ಯತೆ ಕಡಿಮೆ ಇರುತ್ತೆ. ಇದು ಒಂದು ಕಾರಣ. ಇನ್ನೊಂದು, ಚಿಕಿತ್ಸೆಗೆ ತುಂಬಾನೇ ಹಣ ಖರ್ಚಾಗತ್ತೆ, ಮತ್ತೆ ಕೆಲವೊಂದು ಸಂದರ್ಭಗಳಲ್ಲಿ ರೋಗದ ತೀವ್ರತೆ ಜಾಸ್ತಿ ಆದ್ರೆ ಹಸುಗಳು ಸತ್ತೋಗ್ತವೆ, ಆ ಕಲುಷಿತ ಹಾಲು ಕುಡಿದು ಕರುಗಳು ಸತ್ತೋಗ್ತವೆ. ಇನ್ನೂ ಕೆಲವೊಂದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಸಂದರ್ಭನೇ ಅಂತ ಹೇಳ್ಬೋದು, ಬಾವು ಬಂದಂತ ಕೆಚ್ಚಲು ಏನಿರುತ್ತೆ ಅದು ಸಂಪೂರ್ಣ ನಿಷ್ಕ್ರಿಯ ಆಗೋಗುತ್ತೆ, ಇನ್ಯಾವತ್ತೂ ಹಾಲೇ ಬರೋದಿಲ್ಲ. ಸೊ ಎಲ್ಲ ಕಾರಣಗಳಿಂದ ಕೆಚ್ಚಲು ಬಾವು ಬಂದಂತ ಸಂದರ್ಭದಲ್ಲಿ ಆರ್ಥಿಕ ನಷ್ಟ ಅಪಾರವಾಗಿ ಆಗುತ್ತೆ. ಈ ಕೆಚ್ಚಲು ಬಾವು ರೋಗದ ಲಕ್ಷಣ ಮತ್ತೆ ಅದರ ವಿಧಗಳ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ಕೆಚ್ಚಲು ಬಾವದ ರೋಗದ ಲಕ್ಷಣಗಳ ಬಗ್ಗೆ ಹೇಳಬೇಕು ಅಂತ ಅಂದ್ರೆ, ಈ ರೋಗದ ಲಕ್ಷಣಗಳನ್ನ ಆಧರಿಸಿ ಕೆಚ್ಚಲು ಬಾವನ್ನ ಎರಡು ವಿಧ ಮಾಡಿದ್ದಾರೆ. ಒಂದು, ನೀವು ಈ ಮೊದಲೇ ಹೇಳಿದಾಗೆ ಕೆಲವೊಂದು ಕೆಚ್ಚಲು ಬಾವದಲ್ಲಿ ಯಾವುದೇ ರೋಗದ ಲಕ್ಷಣಗಳೇ ಇರೋದಿಲ್ಲ, ಆದ್ರೆ ಹಸು ಕೆಚ್ಚಲು ಬಾವನಿಂದ ಬಳಲ್ತಾ ಇರುತ್ತೆ. ಈ ತರದ ಪ್ರಮಾಣ 95% ರಾಸುಗಳು ಈ ತರ ಬಾವನ್ನ ಅನುಭವಿಸ್ತವೆ, ಅದನ್ನ ನಾವು ಸುಪ್ತ ಕೆಚ್ಚಲು ಬಾವು ಅಂತ ಕರಿತೀವಿ. ಇನ್ನೊಂದು ವಿಧ ಅಂದ್ರೆ ಕೆಚ್ಚಲು ಬಾವಿನ ರೋಗದ ಲಕ್ಷಣಗಳು ಸಂಪೂರ್ಣವಾಗಿ ಕಾಣಿಸ್ತವೆ, ರೈತರಿಗೆ ಯಾವುದೇ ಒಂದು ಅನುಮಾನ ಇಲ್ಲದೆ ಹೌದು ನನ್ನ ಹಸುಗೆ ಕೆಚ್ಚಲು ಬಾವು ಬಂದಿದೆ ಅಂತ ಹೇಳುವಂತ ಅನುಕೂಲ ಆಗುತ್ತೆ. ಆದ್ರೆ ಅದರಲ್ಲಿ ಬರುವಂತ ಪ್ರಮುಖವಾದ ಲಕ್ಷಣಗಳೇನಂತ ಅಂದ್ರೆ, ಒಂದು ಹಾಲಿನಲ್ಲಿ ಬದಲಾವಣೆ ಆಗುತ್ತೆ, ಇನ್ನೊಂದು ಕೆಚ್ಚಲಿನಲ್ಲಿ ಬದಲಾವಣೆ ಆಗುತ್ತೆ, ಮೂರನೇದು ದೇಹದಲ್ಲಿ ಬದಲಾವಣೆ ಆಗುತ್ತೆ. ಹಾಲಿನಲ್ಲಾಗೋ ಬದಲಾವಣೆ ಅಂತಂದ್ರೆ ಹಾಲು ಒಡೆದೋಗೋದು, ಇಲ್ಲ ಹಾಲು ಮೊಸರಂತ ಆಗೋದು, ಹಾಲು ಸಂಪೂರ್ಣ ನೀರಿನಂತಾಗೋದು, ಇಲ್ಲ ಹಾಲಿನಿಂದ ರಕ್ತ ಬರುವಂತದ್ದು, ಹಾಲಿನಿಂದ ಕೀವು ಬರುವಂತದ್ದು, ಇವೆಲ್ಲ ನೋಡ್ಬೋದು. ಇನ್ನ ಕೆಚ್ಚಲು ಅಂತ ಹೇಳಿದ್ರೆ ಕೆಚ್ಚಲು ಊತ್ಕೊಂಡ್ಬಿಟ್ಟಿರುತ್ತೆ ಸಿಕ್ಕಾಬಟ್ಟೆ, ಮುಟ್ಟಿದ್ರೆ ನಮ್ಗೇನೆ ಬಿಸಿ ಅನುಭವ ಆಗುತ್ತೆ, ಹಸುಗಳಿಗೆ ಅದು ನಾವು ಮುಟ್ಟಿದ ತಕ್ಷಣ ನೋವಿನ ಅನುಭವ ಆಗುತ್ತೆ. ಇನ್ನ ದೇಹದಲ್ಲಿ ಆಗುವಂತ ಬದಲಾವಣೆಗಳು ಕೆಲವೊಂದು ಸಂದರ್ಭಗಳಲ್ಲಾಗತ್ತೆ, ಎಲ್ಲಾ ಸಂದರ್ಭದಲ್ಲಾಗಲ್ಲ. ದೇಹದಲ್ಲಿ ಏನಾಗುತ್ತೆ ಅಂದ್ರೆ ಜ್ವರ ಬರೋದಿರ್ಬೋದು, ಮೇವು ತಿನ್ನೋದು ಕಡಿಮೆ ಮಾಡೋದು, ನೀರು ತಿನ್ನೋದು ಕಡಿಮೆ ಮಾಡೋದು, ಏದುಸಿರು ಬಿಡುವಂತದ್ದು, ಈ ಎಲ್ಲ ಲಕ್ಷಣಗಳು ನಮಗೆ ದೇಹದಲ್ಲಿ ಆಗುವಂತ ಬದಲಾವಣೆಗಳು. ಈ ಸುಪ್ತ ಕೆಚ್ಚಲು ಭಾವನ ಪತ್ತೆ ಮಾಡ್ತಕ್ಕಂಥದ್ದು ಹೇಗೆ? ಸುಪ್ತ ಕೆಚ್ಚಲು ಭಾವನ ಪತ್ತೆ ಹಚ್ಚುವಂತದ್ದು ಸಾಮಾನ್ಯ ರೈತರು ಕೆಲವೊಂದು ಸಾರಿ ಕಷ್ಟ ಆಗ್ಬೋದು. ಒಂದು ಏನಂತ ಹೇಳಿದ್ರೆ, ಹಾಲು ಕಾಯಿಸಿದಂತ ಸಂದರ್ಭದಲ್ಲಿ ಸುಪ್ತ ಕೆಚ್ಚಲು ಬಾವನಿಂದ ಬಳಲುತ್ತಿರುವಂತಹ ರಾಸುಗಳ ಹಾಲನ್ನ ನಾವು ಕಾಯಿಸಿದ್ರೆ ಆ ಹಾಲು ಒಡೆದೋಗುತ್ತೆ. ಓಹೋ, ಬಟ್ ಅದು ಕೊನೆ ಕೊನೆ ಹಂತದಲ್ಲಿ, ಎಲ್ಲಾ ಸಮಯದಲ್ಲೂ ಇದಾಗತ್ತೆ ಅಂತ ನಾವು ಹೇಳಕ್ಕೆ ಆಗೋದಿಲ್ಲ. ಅದಲ್ಲದೆ ನಾವು ಇನ್ನೊಂದು ಕ್ಯಾಲಿಫೋರ್ನಿಯಾ ಮ್ಯಾಸ್ಟೈಟಿಸ್ ಟೆಸ್ಟ್ ಅಂತ ಕರಿತೀವಿ, ಅದು ಒಂದು ರಿಯೇಜೆಂಟ್ ಗಳು ಸಿಗುತ್ತೆ, ಲಿಕ್ವಿಡ್ ಗಳು ಸಿಗುತ್ತೆ, ಅದನ್ನ ಒಂದೆರಡು ಎಂ ಎಲ್ ಹಾಲು ತಗೊಂಡು ಅದಕ್ಕೊಂದೆರಡು ಹನಿ ಹಾಕಿದ್ರೆ ಅದು ಹಾಲು ಒಡೆದೋಗುತ್ತೆ ಇಮಿಡಿಯೇಟ್ ಆಗಿ. ಇದು ತುಂಬಾನೇ ಚೆನ್ನಾಗಿ ಕೆಲಸ ಮಾಡುವಂತ ಟೆಸ್ಟ್, ಇದನ್ನ ಉಪಯೋಗಿಸ್ಕೋಬಹುದು. ಅದಲ್ಲದೆ ನಾವು ಎಲೆಕ್ಟ್ರಿಕಲ್ ಕಂಡಕ್ಟಿವಿಟಿ ಅಂತ ಹೇಳ್ತೀವಿ, ಆಮೇಲೆ ಹಾಲಿನಲ್ಲಿರುವಂತ ಸೆಲ್ಗಳನ್ನ ಐಡೆಂಟಿ, ಜೀವಕೋಶಗಳನ್ನ ನಾವು ಕಂಡುಹಿಡಿಯುವಂತದ್ದು, ಹಾಲಿನಲ್ಲಿರುವಂತ ಆಮ್ಲೀಯತೆಯನ್ನ ಕಂಡುಹಿಡಿಯುವಂತದನ್ನು ಕೂಡ ಉಪಯೋಗಿಸ್ಕೋಬಹುದು. ಸಾಮಾನ್ಯವಾಗಿ ಹಾಲಿನಲ್ಲಿ 6.7 to 6.9 ವರೆಗೆ ಆಮ್ಲೀಯ ಗುಣ ಇರುತ್ತೆ. ಈ ಕೆಚ್ಚಲು ಬಾವ ಬಂದಂತ ಸಂದರ್ಭದಲ್ಲಿ ಪ್ರತ್ಯಾಮ್ಲೀಯಗಳು ಜಾಸ್ತಿ ಆಗಿರೋದ್ರಿಂದ 7.1, 7.2 ನಮ್ಗೆ ಅವು ಪಿ ಎಚ್ ಪೇಪರ್ಗಳಂತ ಸಿಗ್ತವೆ, ಅದನ್ನು ಉಪಯೋಗಿಸಿಕೊಂಡು ಕೂಡ ನಾವು ಅದನ್ನ ಪತ್ತೆ ಹಚ್ಚಬಹುದು. ಈ ಕೆಚ್ಚಲು ಬಾವಿಗೆ ಪ್ರಮುಖವಾದಂತ ಕಾರಣ ಏನು? ಕೆಚ್ಚಲು ಬಾವಿಗೆ ಪ್ರಮುಖವಾದ ಕಾರಣ ಹೇಳಬೇಕಂತ ಹೇಳಿದ್ರೆ ಸರ್, ನಾವು ಮಾಡುವಂತ ಸಾಕಾಣಿಕೆ, ಹಸುಗಳನ್ನ ನಾವು ಹೇಗೆ ಸಾಕ್ತೀವಿ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ. ಮೊದಲನೇದಾಗಿ ನಾವು ಬ್ಯಾಕ್ಟೀರಿಯಾದಿಂದ ಬರುತ್ತೆ, ವೈರಸ್ ಇಂದ ಬರುತ್ತೆ ಅಂತ ನಾವು ಹೇಳಲಿಕ್ಕೆ ಹೋಗ್ತೀವಿ. ಅದು ಬರಲಿಕ್ಕೆ ಕಾರಣ ನಾವು ಮಾಡುವಂತ ಹಸುಗಳ ನಿರ್ವಹಣೆಯಲ್ಲಿ ಮಾಡುವಂತ ತಪ್ಪುಗಳಿಂದಾಗಿ ಈ ಎಲ್ಲ ವೈರಾಣುಗಳು ಈಗ ಉದಾಹರಣೆಗೆ ನಾವು ಕರೋನಾ ಬರುತ್ತೆ ಅಂತ ಹೇಳ್ತೀವಿ, ನಾವು ಮಾಸ್ಕ್ ಹಾಕೊಳ್ಳದೆ ಹೋದ್ರೆ ಕರೋನಾ ಬರುತ್ತೆ. ನೀವು ಮಾಸ್ಕ್ ಹಾಕೊಂಡಿದ್ರೆ ಕರೋನಾ ಬರುವಂತ ಸಾಧ್ಯತೆ ಕಡಿಮೆ ಇರುತ್ತೆ. ಆ ತರ ನಮ್ಮ ನಿರ್ವಹಣೆ ಸರಿ ಇದ್ರೆ ಬೇರೆ ರೋಗಗಳು ಬರುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ ಇರುತ್ತೆ. ಈ ಕೆಚ್ಚಲು ಬಾವು ನಿಯಂತ್ರಣಕ್ಕೆ ಹೈನುಗಾರಿಕೆಯಲ್ಲಿ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಮಾಡಬೇಕು, ಅದರ ಮಹತ್ವ ಎಷ್ಟಿರುತ್ತೆ? ಬಹುಪಾಲು ಭಾಗ ನಾವು ಕೆಚ್ಚಲು ಬಾವನ್ನ ನಿಯಂತ್ರಿಸಬೇಕು ಅಂತ ಅಂದ್ರೆ ನಾವು ಮಾಡುವಂತ ಸ್ವಚ್ಛತೆ ಕಡೆ ಗಮನ ಕೊಡುವಂತದ್ದು ತುಂಬಾ ಪ್ರಮುಖವಾಗುತ್ತೆ. ಯಾಕೆ ಅಂತ ಅಂದ್ರೆ ಹಾಲು ಅಮೃತಕ್ಕೆ ಸಮ ಅಂತ ಹೇಳ್ತಾರೆ ನಮ್ಮ ರೈತರು. ಹೌದು, ಯಾವಾಗ ನಾವು ಅಮೃತವನ್ನ ಉತ್ಪಾದಿಸಬೇಕು ಎಲ್ಲಾ ಹಂತಗಳಲ್ಲೂ ಸ್ವಚ್ಛತೆಯನ್ನ ಕಾಪಾಡ್ಕೋಬೇಕಾಗತ್ತೆ. ನಾನು ಈ ಮೊದಲೇ ಹೇಳಿದಾಗೆ ಅಬಾಲ ವೃದ್ಧರಾದಿಯಾಗಿ ಎಲ್ಲರೂ ಕುಡಿತಾರೆ. ನಾವು ಮಾಡುವಂತ ಸಣ್ಣ ಸಣ್ಣ ತಪ್ಪುಗಳು ಮುಂದೆ ಅದು ಹಲವಾರು ಜನಗಳಿಗೆ ಹಾಲು ತಲುಪಿದಾಗ ಅವರುಗಳಿಗೆಲ್ಲ ರೋಗ ಉಂಟು ಮಾಡುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲಾ ಹಂತಗಳೆಲ್ಲ ಸ್ವಚ್ಛತೆಯ ಅವಶ್ಯಕತೆ ಇರುತ್ತೆ. ಪ್ರಮುಖವಾಗಿ ಹೈನು ರಾಸುಗಳನ್ನ ಸ್ವಚ್ಛವಾಗಿಟ್ಕೋಬೇಕು, ಹಾಲು ಕರೆಯುವಂತವರು ಸ್ವಚ್ಛವಾಗಿರಬೇಕು, ಮತ್ತೆ ಹಾಲು ಕರೆಯಕ್ಕೆ ನಾವು ಏನು ಪಾತ್ರೆಗಳನ್ನ ನಾವು ಉಪಯೋಗಿಸ್ತೀವಿ ಅವು ಶುದ್ಧವಾಗಿರಬೇಕು. ಹಸುಗಳಿರುವಂತ ವಾತಾವರಣ ಇಲ್ಲ ಹಾಲು ಕರೆಯುವಂತ ವಾತಾವರಣ ಶುದ್ಧವಾಗಿರಬೇಕು. ಆಮೇಲೆ ಕೆಲವೊಂದು ಕ್ರಮಗಳನ್ನ, ಉತ್ತಮವಾದ ಕ್ರಮಗಳನ್ನ ಹಾಲು ಕರೆಯುವಂತ ಸಂದರ್ಭದಲ್ಲಿ ನಾವು ಪಾಲಿಸ್ಕೋಬೇಕು. ಇದೆಲ್ಲ ಮಾಡೋದ್ರಿಂದ ನಾವು ಕೆಚ್ಚಲು ಭಾವನ ನಿಯಂತ್ರಣ ಮಾಡಬಹುದು. ಈ ಹೈನು ರಾಸುಗಳ ಸ್ವಚ್ಛತೆ ಮತ್ತೆ ಆರೈಕೆ ಇದನ್ನ ತಡೆಗಟ್ಟಲಿಕ್ಕೆ ಹೇಗಿರಬೇಕಾಗುತ್ತೆ? ನಾನು ಹಲವಾರು ಸಂದರ್ಭಗಳಲ್ಲಿ ರೈತ ತರಬೇತಿ ಕಾರ್ಯಕ್ರಮಗಳಿಗೆ ಹೋದ್ರೆ ಇದ್ರ ಬಗ್ಗೆ ಸಾಮಾನ್ಯವಾಗಿ ಕೇಳ್ತಾ ಇರ್ತಾರೆ ರೈತರು, ಸರ್ ನಮ್ಮ ಹಸುಗೆ ಎಷ್ಟು ದಿನಕ್ಕೊಂದ್ಸಾರಿ ಮೈ ತೊಳಿಬೇಕು, ಹೆಂಗೆ ಏನು ಅಂತ ಕೇಳ್ತಾ ಇರ್ತಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ ಹೈನು ರಾಸುಗಳಿಗೆ ಪ್ರತಿದಿನ ಮೈ ತೊಳಿಬೇಕು. ಚಳಿಗಾಲ ಬಂದಾಗ ಹೇಗೆ ಸರ್, ಮಳೆಗಾಲ ಬಂದಾಗ ಹೇಗೆ ಅಂತ ಕೇಳ್ತಾರೆ. ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಉಗುರು ಬೆಚ್ಚಿನ ನೀರನ್ನ ಯೂಸ್ ಮಾಡ್ಕೋಬಹುದು ಮೈ ತೊಳಿಯಕ್ಕೆ. ಆದ್ರೆ ಬೇಸಿಗೆಗಾಲದಲ್ಲಿ ನೀವು ಸಾಮಾನ್ಯವಾಗಿ ಏನ್ ನೀರು ಉಪಯೋಗಿಸ್ತೀರೋ ಅದೇ ನೀರಿನಲ್ಲಿ ಸ್ನಾನ ಮಾಡಿಸಬಹುದು. ನೀರು ಸಿಗೋದಿಲ್ಲ ಅನ್ನುವಂತಹ ಸಂದರ್ಭಗಳಲ್ಲಿ ಕೆಚ್ಚಲಿನ ಭಾಗ ಇಲ್ಲ ಹಸುವಿನ ಹಿಂಬದಿ ಮಾತ್ರನೇ ನಾವು ತೊಳ್ಕೋಬಹುದು. ಯಾವುದೇ ಕಾರಣಕ್ಕೂ ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಉಗುರು ಬೆಚ್ಚಿಗಿನ ನೀರನ್ನೇ ಕೆಚ್ಚಲು ತೊಳೆಯೋಕೆ ಉಪಯೋಗಿಸ್ಕೋಬೇಕು. ತೀರಾ ತಣ್ಣಗಿರೋ ನೀರನ್ನ ಉಪಯೋಗಿಸಿದ್ರೆ ಹಸು ಸೊರೆ ಬಿಡುವಂತ ಸಾಧ್ಯತೆ ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ನಾವು ಸ್ವಚ್ಛತೆಗೂ ಕೂಡ ಹೆಚ್ಚು ಆದ್ಯತೆಯನ್ನು ನೀಡಬೇಕು ಅನ್ನುವಂಥದ್ದು. ಇದ್ರ ಜೊತೆಗೆ ಹಾಲ್ ಕರೀತಕ್ಕಂಥವ್ರು ಅವ್ರ ಸ್ವಚ್ಛತೆ ಹೇಗಿರಬೇಕಾಗುತ್ತೆ? ಯಾಕಂದ್ರೆ ನಿಕಟವಾದ ಸಂಪರ್ಕದಲ್ಲಿ ಇರ್ತಾರೆ ಅವರು. ಹೌದು, ಈಗ ಹಾಲ್ ಕರಿಯೋರು ಅವರು ಕೆಲವೊಂದು ಸಂದರ್ಭದಲ್ಲಿ ನೀವು ಎಷ್ಟೋ ಸಾರಿ ಅನುಭವಕ್ಕೆ ಬಂದಿರ್ತದೆ, ಸರ್ ಹಸು ಹಾಲ್ ಕರೀತದೆ ನಾನು ಕೈ ತೊಳ್ಕೊಂಡು ಹಾಲ್ ಕರೆದ್ರೆ ಸಾಕಲ್ವಾ ಅಂತ ಕೇಳ್ತಾರೆ. ನಮ್ಗೀಗೆಲ್ಲ ಕೊರೋನಾ ಬಂದ್ಮೇಲೆ ಗೊತ್ತಾಗಿದೆ ಪ್ರಾಣಿಗಳಿಂದ ಮನುಷ್ಯರಿಗೆ ರೋಗ ಬರುತ್ತೆ ಅಂತ. ಅದೆಷ್ಟು ಸತ್ಯನೋ ಮನುಷ್ಯರಿಂದ ಪ್ರಾಣಿಗಳಿಗೆ ರೋಗ ಹೋಗುವಂತದ್ದು ಅಷ್ಟೇ ಸತ್ಯ. ಸತ್ಯ. ಹಾಗಾಗಿ ನಾವು ಹಾಲು ಕರೆಯುವಂತ ಯಾರು ಜನ ಇರ್ತಾರೆ ಇಲ್ಲ ಹೈನುಗಾರಿಕೆಯಲ್ಲಿ ಯಾರು ತೊಡಗಿರ್ತಾರೆ ರೈತರು, ಅವರು ಆರೋಗ್ಯವಂತರಾಗಿರ್ಬೇಕು. ಯಾವುದೇ ಸಂದರ್ಭದಲ್ಲಿ ರೋಗ ಬಂದಿರುತ್ತೆ, ರೋಗ ಬಂದಂತ ಸಂದರ್ಭದಲ್ಲಿ ಗುಣ ಆಗುವವರೆಗೆ ಈ ಹೈನುಗಾರಿಕೆ ಕೆಲಸ, ಹಾಲು ಕರೆಯುವಂತ ಕೆಲಸವನ್ನ ಸಾಧ್ಯವಾದಷ್ಟು ಮಾಡಬಾರ್ದು. ಆಮೇಲೆ ಹಾಲು ಕರೆಯುವಂತ ಸಮಯದಲ್ಲಿ ಕೆಮ್ಮುವಂಥದ್ದು, ಸೀನುವಂಥದ್ದು, ಅಲ್ಲೇ ಉಗುಳುವಂಥದ್ದು, ಬೀಡಿ ಸೇದುವಂಥದ್ದು, ಈ ತರ ಕೆಲಸಗಳನ್ನ ಮಾಡಬಾರ್ದು. ಹಾಲು ಕರೆಯೋ ಸಮಯದಲ್ಲಿ ಒಂದು ಶುಭ್ರವಾದ ಚೆನ್ನಾಗಿರುವಂತ ಬಟ್ಟೆಗಳನ್ನ ಹಾಕೋಬೇಕು. ಆಮೇಲೆ ಉಗುರುಗಳನ್ನ ಕಟ್ ಮಾಡ್ಕೋಬೇಕು ಕಾಲ ಕಾಲಕ್ಕೆ, ತುಂಬಾನೇ ಮುಖ್ಯವಾಗತ್ತೆ. ಯಾಕೆ ಅಂತ ಅಂದ್ರೆ ತುಂಬಾನೇ ಉಗುರುಗಳಿದ್ರೆ ನಿಮ್ಗೆ ಆ ಕೆಚ್ಚಲಿಂದು ತೊಟ್ಟುಗಳು ಹಾಳಾಗೋಗ್ತವೆ, ಅದ್ರ ಮೇಲೆಲ್ಲ ಗಾಯ ಆಗ್ತವೆ. ಗಾಯ ಆಗುತ್ತೆ, ಆ ಗಾಯದಿಂದ ರೋಗಾಣುಗಳು ಹಸುವಿನ ಕೆಚ್ಚಲನ್ನ ಪ್ರವೇಶಿಸುವಂತ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಉಗುರುಗಳನ್ನ ಕಾಲಕಾಲಕ್ಕೆ ಕತ್ತರಿಸ್ಕೋಬೇಕಾಗತ್ತೆ. ಹೈನುಗಾರಿಕೆ ಅಂತ ಅಂದಾಗ ನಾವು ಅನೇಕ ಪರಿಕರಗಳನ್ನು ಕೂಡ ಬಳಕೆ ಮಾಡ್ತೀವಿ, ಅದರಲ್ಲಿ ಬಹಳ ಮುಖ್ಯವಾಗಿ ಹಾಲು ಕರೀತಕ್ಕಂತಹ ಪಾತ್ರೆಗಳು ಮತ್ತು ಇನ್ನಿತರ ಪರಿಕರಗಳು. ಇವುಗಳ ಸ್ವಚ್ಛತೆಗೆ ಸಂಬಂಧಪಟ್ಟ ಹಾಗೆ ಎಷ್ಟರ ಮಟ್ಟಿಗೆ ಗಮನವನ್ನ ಹರಿಸಬೇಕು? ಇನ್ನು ನಾವೇನು ಪರಿಕರಗಳನ್ನ ಉಪಯೋಗಿಸ್ತೀವಿ ಹಾಲು ಕರೆಯೋ ಪಾತ್ರೆ ಇವುಗಳು ಅಂತ ಅಂದ್ರೆ, ಪ್ರತಿದಿನ ಬಿಸಿ ನೀರಿನಲ್ಲಿ ಬೆಳಗ್ಗೆ ಒಂದ್ಸಾರಿ ಸಂಜೆ ಒಂದ್ಸಾರಿ ತೊಳಿಬೇಕು. ಸಾಮಾನ್ಯವಾಗಿ ನಾವು ಹಾಲು ಕರೆಯುವಂತ ಸಂದರ್ಭದಲ್ಲಿ ಅಗಲವಾದ ಬಾಯಿ ಇರುವಂತ ಪಾತ್ರೆಗಳನ್ನ ನಾವು ಉಪಯೋಗಿಸ್ಕೋತೀವಿ ಹಾಲು ಕರೀಲಿಕ್ಕೆ. ಯಾಕೆ ಅಂತ ಅಂದ್ರೆ ಹಾಲು ಕರೆಯುವಂತದ್ದು ತುಂಬಾ ಸುಲಭ ಆಗತ್ತೆ. ಅಂತ ಸಂದರ್ಭದಲ್ಲಿ ಹಸು ಬಾಲ ಆಡಿಸಿದ್ರೆ ಬಾಲದಲ್ಲಿರುವಂತ ಸಗಣಿ ಇಲ್ಲ ಬಾಲದಲ್ಲಿರುವಂತ ಗಂಜಲ ಇಲ್ಲ ನೀರು ನಿಮ್ಮ ಹಾಲಿನ ಪಾತ್ರೆಗೆ ಬೀಳುವಂತ ಸಾಧ್ಯತೆ ಇರುತ್ತೆ. ಹಾಗಾಗಿ ಆ ಪಾತ್ರೆಗಳನ್ನ ಸಾಧ್ಯವಾದಷ್ಟು ದೂರ ಇಟ್ಕೋಬೇಕು, ಈ ಯಾವುದೇ ಕಸ ಕಡ್ಡಿ ಗಂಜಲ ಸಗಣಿ ಬೀಳದೆ ಇರೋ ಹಾಗೆ. ಮತ್ತೆ ಹಾಲನ್ನ ಕರೆದ ನಂತರ ನೀವು ಡೈರಿಗೆ ತಗೊಂಡು ಹೋಗ್ತಿರಲ್ಲ, ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕಂತ ಅಂದ್ರೆ ಪಾತ್ರೆದು ಬಾಯಿ ಸ್ವಲ್ಪ ಚಿಕ್ಕದಾಗಿರಬೇಕು. ಯಾಕಂತ ಅಂದ್ರೆ ನಡೆಯುವಂತ ದಾರಿನಲ್ಲೂ ಕೂಡ ನಿಮಗೆ ಕಸ ಕಡ್ಡಿಗಳು ಬೀಳುವಂತ ಸಾಧ್ಯತೆಗಳಿರುತ್ತೆ. ಸೊ ಮೊದಲನೆಯದಾಗಿ ಪಾತ್ರೆನ ಪ್ರತಿದಿನ ಬೆಳಿಗ್ಗೆ ಒಂದ್ಸಾರಿ ಸಂಜೆ ಒಂದ್ಸಾರಿ ಬಿಸಿನೀರಿನಲ್ಲೇ ತೊಳ್ಕೋಬೇಕಾಗತ್ತೆ. ಅಗಲವಾದ ಬಾಯಿ ಇರೋದನ್ನ ಕರಿಬೇಕಾದ್ರೆ ಉಪಯೋಗಿಸ್ಕೋಬೇಕು. ಕರೆದು ಸಾಕಾಣೆ ಮಾಡುವಂತ ಸಂದರ್ಭದಲ್ಲಿ ನಾವು ಚಿಕ್ಕ ಬಾಯಿ ಇರುವಂತದ್ದನ್ನ ಉಪಯೋಗಿಸ್ಕೋಬೇಕಾಗತ್ತೆ. ಇನ್ನು ನಾವು ಯಂತ್ರಗಳನ್ನೇನಾದ್ರೂ ಉಪಯೋಗಿಸ್ತಾ ಇದ್ರೆ ಆ ಯಂತ್ರಗಳ ಕಂಪನಿಯವರು ಕೆಲವೊಂದು ನಿರ್ದಿಷ್ಟ ಮಾನದಂಡಗಳನ್ನ ಕೊಟ್ಟಿರ್ತಾರೆ, ಇದನ್ನ ಬಿಸಿನೀರಲ್ಲಿ ತೊಳಿಬೇಕು, ಇದನ್ನ ಡಿಟರ್ಜೆಂಟ್ ಅಲ್ಲಿ ತೊಳಿಬೇಕು ಅಂತ. ಅದನ್ನ ಚಾಚೂ ತಪ್ಪದೆ ಪಾಲಿಸಬೇಕಾಗತ್ತೆ. ಅವುಗಳ ಸ್ವಚ್ಛತೆಯು ಕೂಡ ಬಹಳ ಮುಖ್ಯ, ಬಹಳ ಮುಖ್ಯ. ಕೇವಲ ನಾವು ಮಾತ್ರ ಸ್ವಚ್ಛವಾಗಿದ್ರೆ ಸಾಕು, ಕೊಟ್ಟಿಗೆ ಸ್ವಚ್ಛವಾಗಿದ್ರೆ ಸಾಕು, ರಾಸು ಸ್ವಚ್ಛವಾಗಿದ್ರೆ ಸಾಕು ಅಂತೇಳಿ ಅನ್ಕೊಳ್ಳೋಂಥದ್ದಲ್ಲ. ನಾವು ಹೈನುಗಾರಿಕೆ ಮಾಡುವಾಗ ಏನು ಪರಿಕರಗಳನ್ನು ಬಳಕೆ ಮಾಡ್ತೀವೋ ಅವುಗಳು ಕೂಡ ಸ್ವಚ್ಛತೆಯಿಂದ ಇದ್ದಾಗ ಮಾತ್ರ ನಾವು ಈ ತರಹದ ರೋಗ ರುಜಿನಗಳಿಂದ ತಪ್ಪಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಾಲನ್ನ ಕರೆಯುವಂತಹ ಸರಿಯಾದಂತಹ ಕ್ರಮ ಹೇಗೆ? ರೈತ ಬಾಂಧವರಿಗೆ ಎಲ್ಲ ಗೊತ್ತಿರೋ ಹಾಗೆ ಮೂರ್ ತರ ನಾವು ಹಾಲನ್ನ ಕರಿಬಹುದು. ಎರಡು ಬೆರಳುಗಳನ್ನ ಸೇರಿಸಿಕೊಂಡು ಕರೀತಾರೆ, ಇನ್ನೊಂದು ಹೆಬ್ಬೆರಳುಗಳಿಗೆ, ಇನ್ನು ಉಳಿದ ನಾಲ್ಕು ಬೆರಳುಗಳಲ್ಲಿ ಒತ್ತಡವನ್ನ ಕೊಟ್ಟು ಹಾಲು ಕರೀತಾರೆ. ಈ ಎರಡೂ ವಿಧಗಳು ಈಗ ಅಷ್ಟು ಅನುಕೂಲ ಅಲ್ಲ ಅಂತ ಗೊತ್ತಾಗಿದೆ. ಇಂದು ಪೂರ್ಣ ಮುಷ್ಟಿಯಿಂದ ಅಂದ್ರೆ ಐದು ಬೆರಳುಗಳನ್ನ ಉಪಯೋಗಿಸಿ ಹಾಲು ಕರೆಯುವಂತಹದ್ದು ಒಂದು ಅತ್ಯುತ್ತಮವಾದಂತಹ ಮಾರ್ಗ. ಈ ಹಾಲು ಕರೆಯುವಂತ ಮುಂಚೆ ನಾ ಆಗ್ಲೇ ಹೇಳಿದಾಗೆ ಉಗ್ರ ಬೆಚ್ಚಗಿನ ನೀರಿನಲ್ಲಿ ಚಳಿಗಾಲ ಮತ್ತೆ ಮಳೆಗಾಲದಲ್ಲಿ ಹಾಕೊಂಡು ತೊಳ್ಕೋಬೇಕು. ಅದಾದ ನಂತರ ಈ ಕೆಲವೊಬ್ರು ಹರಳೆಣ್ಣೆ ಹಚ್ಚೋದು, ಕೊಬ್ಬರಿ ಎಣ್ಣೆ ಹಚ್ಚಿ ಹಾಲು ಕರೆಯುವಂತ ಅಂತ ಆ ತರ ಕೆಲಸಗಳನ್ನ ಮಾಡಬಾರದು ಸಾಧ್ಯವಾದಷ್ಟು. ಅದು ಮಾಡುವಂತಹದ್ದು ಒಳ್ಳೇದಲ್ಲ. ಆಮೇಲೆ ಹಾಲು ಕರೆದ ನಂತರ ಕೂಡ ಆ ತೊಟ್ಟುಗಳನ್ನ ತೊಳಿಬೇಕು. ತುಂಬಾ ಪದೇ ಪದೇ ನಿಮಗೆ ಕೆಚ್ಚಲು ಬಾವಿಂದ ಪ್ರಮಾಣ ಬರ್ತಾ ಇದ್ರೆ ಆ ತೊಟ್ಟುಗಳಿಗೆ ನಾವು ಪೊಟಾಷಿಯಂ ಪರಮಾಂಗನೇಟ್ ಅಂತ ಕರಿತೀವಿ, ಅದನ್ನ ಡೈಲ್ಯೂಟ್ ಮಾಡಿಕೊಂಡು ಆ ಮೊಲೆ ತೊಟ್ಟುಗಳಿಗೆ ಹಚ್ಚಬೇಕಾಗತ್ತೆ. ನಮ್ಮ ಹಸುಗಳು ಏನಿರುತ್ತ ಅವುಗಳ ವಾತಾವರಣದ ಸ್ವಚ್ಛತೆಯನ್ನ ಮಾಡ್ತಕ್ಕಂಥದ್ದು ಹೇಗೆ? ಹಸುಗಳ ವಾತಾವರಣ ಅಂತ ಅಂದ್ರೆ ಪ್ರಮುಖವಾಗಿ ಕೊಟ್ಟಿಗೆ ಸರ್. ಈ ಕೊಟ್ಟಿಗೆ ಸಾಧ್ಯವಾದಷ್ಟು, ಹಾಲು ಕರೆಯೋ ಹಸುಗಳದ್ದು ಒಂದೇ ಅಲ್ಲ, ಎಲ್ಲ ಹಸುಗಳದ್ದು ಸ್ವಚ್ಛವಾಗಿರುವಂತದ್ದು ಅವಶ್ಯಕತೆ ಇರುತ್ತೆ. ಒಂದಿನಕ್ಕೆ 10-15 ಸಾರಿ ಒಂದು ಹಸು ಸಗಣಿ ಹಾಕತ್ತೆ, ಅದನ್ನ ಸಂಪೂರ್ಣವಾಗಿ ಅಲ್ಲಿಂದ ತೆಗೆದು ಬೇರೊಂದು ಜಾಗಕ್ಕೆ ಅದನ್ನ ಸಾಗಿಸ್ಬೇಕಾಗತ್ತೆ. ಅಂದ್ರೆ ಕೊಟ್ಟಿಗೆಯಿಂದ ಸಾಧ್ಯವಾದಷ್ಟು ದೂರದಲ್ಲಿರಬೇಕು. ಕೊಟ್ಟಿಗೆಗೆ ಒಳ್ಳೆ ಗಾಳಿ ಬೆಳಕು ಬರಬೇಕು. ಬೆಳಗಿನ ಬಿಸಿಲು ಮತ್ತೆ ಸಂಜೆಯ ಬಿಸಿಲು ಕೊಟ್ಟಿಗೆಗೆ ಸಾಧ್ಯವಾದಷ್ಟು ಬಂದಷ್ಟು ಒಳ್ಳೇದಾಗತ್ತೆ. ಪ್ರತಿ 6 ತಿಂಗಳಿಗೊಮ್ಮೆ ಕೊಟ್ಟಿಗೆಗೆ ಸುಣ್ಣವನ್ನ ಬಳಿಬೇಕು, ಸುಣ್ಣದ ನೀರನ್ನ ಬಳ್ಕೋಬೇಕಾಗತ್ತೆ. ಅದಲ್ಲದೆ ಸೊಳ್ಳೆಗಳಾಗ್ಲಿ ಬೇರೆ ಕೀಟಗಳು ಕೊಟ್ಟಿಗೆಯನ್ನ ಪ್ರವೇಶಿಸದ ಹಾಗೆ ನೋಡ್ಕೋಬೇಕಾಗತ್ತೆ. ಯಾವುದೇ ಕಾಯಿಲೆ ಆಗ್ಲಿ, ಅದು ಮನುಷ್ಯರಿಗೆ ಬರಲಿ ಅಥವಾ ನಾವು ಸಾಕಾಣಿಕೆ ಮಾಡ್ತಕ್ಕಂಥ ಜಾನುವಾರುಗಳಿಗೆ ಬರಲಿ, ನಮ್ಮ ಆಲೋಚನೆ ಹೋಗ್ತಕ್ಕಂಥದ್ದು ಮನೆ ಮದ್ದಿಗೆ ಸಂಬಂಧಪಟ್ಟ ಹಾಗೆ. ಹೌದು, ಈ ಕೆಚ್ಚಲ ಭಾವಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಮನೆ ಮದ್ದಿನ ಅವಶ್ಯಕತೆ ಇದೆಯಾ ಹೇಗೆ? ತುಂಬಾ ಒಳ್ಳೆಯ ಪ್ರಶ್ನೆ. ಈಗ ಡಾಕ್ಟರ್ ಬರ್ಲಿಕ್ಕೆ ಕೆಲವೊಂದು ಸಂದರ್ಭಗಳಲ್ಲಿ ನಿಧಾನ ಆಗ್ಬೋದು. ಸೊ ಏನಾಗತ್ತೆ ಅಂತ ಅಂದ್ರೆ, ಇಲ್ಲಿ ಪ್ರತಿ 20 ನಿಮಿಷಕ್ಕೊಂದ್ಸಾರಿ ಕೆಚ್ಚಲು ಬಾವು ಆಗಿರುವಂತಹ ಹಸುಗಳ ಹಾಲ್ನಲ್ಲಿ ಇರುವಂತಹ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ದ್ವಿಗುಣ ಆಗ್ತಾ ಹೋಗ್ತಾ ಇರತ್ತೆ ಅಂತ ಹೇಳಿದ್ರೆ, ನನಗೀಗ 10 ಗಂಟೆಗೆ 1 ಲಕ್ಷ ಇತ್ತು, 10-20ಕ್ಕೆ ಅದು 2 ಲಕ್ಷ ಆಗಿರತ್ತೆ. ಸೊ ಪ್ರತಿ 20 ನಿಮಿಷಕ್ಕೆ ಅದು ದ್ವಿಗುಣ ಆಗ್ತಾ ಹೋಗುತ್ತೆ. ಯಾಕಂದ್ರೆ 20 ನಿಮಿಷಕ್ಕೆ ಅದು 40 ಲಕ್ಷ. ಹಾಗಾಗಿ ಮನೆ ಮದ್ದಿನ ಅವಶ್ಯಕತೆ ಇರುತ್ತೆ. ಅಂದ್ರೆ ಅದರದ ಮೇಲೆ ನೀವು ಸಂಪೂರ್ಣ ಅವಲಂಬಿತರಾಗುವಂತದ್ದು ಅಷ್ಟೊಂದು ಒಳ್ಳೇದಾಗಿರಲ್ಲ. ಏನ್ ಮಾಡ್ಬೋದು ಮೊದಲನೇದಾಗಿ ಅಂತ ಅಂದ್ರೆ, ಕೆಚ್ಚಲು ಬಾವು ಬಂದ ತಕ್ಷಣ ಹಾಲನ್ನ ಸಂಪೂರ್ಣವಾಗಿ ಹಿಂಡಬೇಕು. ಪ್ರತಿ 1 ಗಂಟೆಗೋ 1.5 ಗಂಟೆಗೋ ಒಂದ್ಸಾರಿ ಹಾಲನ್ನ ಹಿಂಡಿ ಅದನ್ನ ಚೆಲ್ಬೇಕು. ಎಲ್ಲಿ ಚೆಲ್ಬೇಕು? ಯಾವುದೇ ಕಾರಣಕ್ಕೂ ಅದು ಜಲಮೂಲಕ್ಕೆ ಸೇರಬಾರ್ದು. ಯಾಕೆ ಅಂತ ಅಂದ್ರೆ, ಜಲಮೂಲಕ್ಕೆ ಸೇರಿದ್ರೆ ಅದು ಇನ್ಯಾರೋ ಕೆಳಗಡೆ ಇರೋರಿಗೆ, ಇನ್ನೊಂದು ಜೀವಿ ನೀರು ಕುಡಿಯೋದಕ್ಕೆ ಅದು ರೋಗಕ್ಕೆ ಕಾರಣ ಆಗಬಹುದು. ಸೊ ಅದು ಭೂಮಿಗೆ ಹಿಂಗುವ ಹಾಗೆ ಮಾಡ್ಕೋಬೇಕು. ಅದಾದ್ಮೇಲೆ ಮನೆ ಮದ್ದುಗಳು ಏನಿದಾವೆ ಅಂತ ಅಂದ್ರೆ, ಸಾಮಾನ್ಯವಾಗಿ ಮನೆ ಮದ್ದು ಅಂತ ಅಂದ್ರೆ ಅದು ಅಡಿಗೆ ಮನೆಯಿಂದನೇ ಬರೋದು ಮದ್ದುಗಳು, ಮನುಷ್ಯರಿಗಾಗಿರ್ಲಿ ಪ್ರಾಣಿಗಳಿಗಾಗಿರ್ಲಿ. ಏನು? ಅರಿಶಿನ ಮತ್ತೆ ನಮ್ಮ ಲೋಳೆ ರಸನ ಬಾವು ಬಂದಿರುವಂತ ತೊಟ್ಟಿಗೆ ಹಚ್ಚಬಹುದು. ಇಲ್ಲ, ಅರಿಶಿನ ಲೋಳೆ ರಸ ಸ್ವಲ್ಪ ಮುಟ್ಟಿದ್ರು ಮುನಿ ಸೊಪ್ಪು 1-3 ಗ್ರಾಂ ಅಷ್ಟು ಸುಣ್ಣ ಹಚ್ಚಿ ಅದನ್ನು ಕೂಡ ಕೆಚ್ಚಲು ಬಾವು ಬಂದಿರುವಂತ ಕೆಚ್ಚಲಿಗೆ ಹಚ್ಚಬಹುದು. ಅದು ಬಿಟ್ಟು ಅರಿಶಿನ ನಿಂಬೆ ಹಣ್ಣಿನ ರಸದ ಜೊತೆಗೆ ಇದನ್ನ ಮಾಡಿ ಹಚ್ಚಬಹುದು. ಅರಿಶಿನ ಹರಳೆಣ್ಣೆ ಇಲ್ಲ ಕೊಬ್ಬರಿ ಎಣ್ಣೆ ಜೊತೆಗೆ ಹಾಕಿ ಹಚ್ಚಬಹುದು. ಈ ತರ ಹಲವಾರು ವಿಧಗಳು ಆಯಾಯ ಜಾಗಗಳಲ್ಲಿ ಇದನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಎಲ್ಲಿ ಹೆಚ್ಚು ಯಾವ್ದು ಬಳಕೆ ಇರುತ್ತ, ಹೆಚ್ಚು ಪರಿಣಾಮಕಾರಿ ಆಗಿರುತ್ತ, ಅದನ್ನ ಅವರು ಬಳಕೆಯನ್ನ ಮಾಡ್ತಾರೆ. ಈ ತರಹದ ಒಂದು ಬಳಕೆಯನ್ನ ಖಂಡಿತವಾಗಿಯೂ ಕೂಡ ಮಾಡಬಹುದು. ಹೌದು. ಈ ಹಾಲಿನಲ್ಲಿ ರಕ್ತ ಹೋಗ್ತಕ್ಕಂಥದ್ದು ಈ ತರದ ಯಾರು ಕಂಡು ಬಂತು ಅಂತ ಅಂದ್ರೆ ಏನ್ ಮಾಡ್ಬೇಕಾಗತ್ತೆ? ಹಾಲಿನಲ್ಲಿ ರಕ್ತ ಹೋಗ್ಲಿಕ್ಕೆ ಪ್ರಮುಖವಾಗ ಆಗುವಂತ ಕಾರಣ ಏನು ಅಂತ ಅಂದ್ರೆ, ಒಂದು ರೋಗಾಣುಗಳಿಂದ ಬಂದಿರುವಂತ ರೋಗ ಇರಬಹುದು. ಇಲ್ಲ ಅಂತ ಅಂದ್ರೆ, ರಕ್ತನಾಳಗಳು ಕೆಲವೊಂದ್ಸಾರಿ ಜಾಸ್ತಿ ಹಾಲು ಉತ್ಪಾದನೆ ಮಾಡುವಂತ ರಾಸ್ಗಳಲ್ಲಿ ರಕ್ತನಾಳಗಳು ಒಡೆದೋಗಿರ್ತವೆ. ನಾವು ತತ್ಕ್ಷಣಕ್ಕೆ ಏನ್ ಮಾಡಬಹುದು ಅಂತ ಅಂದ್ರೆ, ಈ ಮುಳ್ಳಿರುವಂತ ಮುಟ್ಟಿದ್ರ ಮುನಿ ಸೊಪ್ಪಿರತ್ತೆ, ಅದೊಂದು 2 ಇಡಿಯಷ್ಟು ತಕೊಂಡು ಚೆನ್ನಾಗಿ ಅರೆದು ಬಿಟ್ಟು ದಿನದಲ್ಲಿ 1-2-3 ಬಾರಿ ತಿನ್ಸೋದ್ರಿಂದ ಅದು ಕೂಡ ಕಡಿಮೆ ಆಗತ್ತೆ. ಈ ಕೆಚ್ಚಲ ಬಾವು ಬಂದಿರತಕ್ಕಂತಹ ಹಸುವಿನ ಹಾಲನ್ನ ಬಳಕೆ ಮಾಡಬಹುದಾ ಮನುಷ್ಯರು? ಯಾವುದೇ ಕಾರಣಕ್ಕೂ ಅದನ್ನ ಬಳಕೆ ಮಾಡಬಾರದು. ಅದರಲ್ಲಿ ಯಾವುದೇ ಸಂಶಯ ಏನಿಲ್ಲ. ಅದನ್ನ ಏನ್ ಹೇಳ್ತಾರೆ ಅಂತ ಅಂದ್ರೆ, ಕೆಚ್ಚಲು ಬಾವು ಬಂದಂತ ಸಂದರ್ಭದಲ್ಲಿ ನಾವು ಆ ಆಂಟಿಬಯೋಟಿಕ್ಸ್ ಅಂತ ಏನಿರುತ್ತಲ್ಲ ಅವನ್ನ ಕೊಟ್ಟಿರ್ತೀವಿ. ಅಂದ್ರೆ ರೋಗನ ಕಡಿಮೆ ಮಾಡ್ಲಿಕ್ಕೆ ಕೆಲವೊಂದು ಇಂಜೆಕ್ಷನ್ಗಳನ್ನ ಕೊಟ್ಟಿರ್ತೀವಿ. ಆ ಇಂಜೆಕ್ಷನ್ಗಳು 48 ಗಂಟೆಯಿಂದ 96 ಗಂಟೆವರೆಗೆ ಹಾಲಿನಲ್ಲಿ ಹೋಗುವಂತ ಸಾಧ್ಯತೆ ಇರುತ್ತೆ. ಸೊ ನಾನು ಅಂದಾಜು ತಗೊಂತೀನಿ ಅಂತ ಹೇಳಿದ್ರು 72 ಗಂಟೆ ಅಂತ, 3 ದಿನ. ಅಲ್ಲಿಯವರೆಗೆ ನಾವು ಹಾಲನ್ನ ಉಪಯೋಗಿಸಬಾರ್ದು. ಅದಕ್ಕೆ ನೀವು ಕರೆದು ಚೆಲ್ಲಬೇಕು ಅಂತ ಹೇಳಿದ್ರಿ. ಹೌದು. ಸೊ ಅದನ್ನ ಡೈರಿಗೆ ಹಾಕುವಂತದ್ದು ಕೂಡ ಮಾಡಬಾರ್ದು. ಈ ಸುಪ್ತ ಕೆಚ್ಚಲ ಭಾವನಲ್ಲಿ ನಮಗೆ ಕೆಚ್ಚಲ ಭಾವ ಇದೆ ಅನ್ನುವಂಥದ್ದೇ ಗೊತ್ತಾಗಲ್ಲ, ಅವಾಗ ನಾವು ಅದನ್ನ ಕರೆದು ಬಳಕೆ ಮಾಡ್ತೀವಿ, ಆ ಸಂದರ್ಭದಲ್ಲಿ ಏನಾದರೂ ಅಪಾಯಗಳಾಗ್ತಕ್ಕಂತ ಸಾಧ್ಯತೆ ಇರುತ್ತೆ. ಹಾಲನ್ನ ಕರೆದು ಕಾಯಿಸಿದಾಗ ಆಗುವಂತ ತೊಂದರೆಗಳು ಸ್ವಲ್ಪ ಕಡಿಮೆ ಇರುತ್ತೆ. ಕಾಯಿಸಿ ಬಳಸಬಹುದು. ಹೌದು. ತುಂಬಾನೇ ಬದಲಾವಣೆಗಳು ಬಂದಂತ ಸಂದರ್ಭದಲ್ಲಿ, ನೀವು ಕಾಯಿಸಿದಂತ ಸಂದರ್ಭದಲ್ಲಿ ಹಾಲು ಹೊಡೆದೋಗುತ್ತೆ. ಸೊ ಆಗ ನಿಮ್ಗೆ ಗೊತ್ತಾಗುತ್ತೆ ಇದು ಸುಪ್ತ ಕೆಚ್ಚಲು ಭಾವನೆಯಿಂದ ಬಳಲ್ತಾ ಇದೆ ಅಂತ. ಇನ್ ಕೆಲವು ಜಾನುವಾರುಗಳಲ್ಲಿ ಕೆಚ್ಚಲ ಮೇಲೆ ಕೆಲವು ಮೈಲಿಗುಳ್ಳೆಗಳು ಅಥವಾ ನೆರುಳ್ಳೆ ಅಂತ ಹೇಳಿ ನಾವು ಕರಿತೀವಿ, ಅದು ಕಾಣಿಸ್ಕೊಳ್ಳುತ್ತೆ. ಅದರಿಂದ ಏನಾದರೂ ತೊಂದರೆ ಆಗುತ್ತಾ? ಅದಕ್ಕೆ ಏನು ಚಿಕಿತ್ಸೆ? ಈ ಮೈಲಿಗುಳ್ಳೆಗಳು ನೆರುಳ್ಳೆಗಳು ಏನಿದೆಯಲ್ಲ, ಇದು ವೈರಾಣುವಿನಿಂದ ಬರುವಂತ ಗುಳ್ಳೆಗಳಿವು, ಕೆಚ್ಚಲಿನ ಮೇಲೆ ಬರುವಂತವು. ಇದಕ್ಕೆ ನಮ್ಮ ಇಂಗ್ಲಿಷ್ ಮೆಡಿಸಿನ್ ಅಲ್ಲಿ ಇಂಥದ್ದೇ ನಿರ್ದಿಷ್ಟವಾದ ಅಂತ ಚಿಕಿತ್ಸೆ ಇರೋದಿಲ್ಲ. ನೀವು ಮನೆ ಮದ್ದನ್ನ ಮಾಡ್ತೀನಿ ಅಂತ ಹೇಳಿದ್ರೆ ಅದೇ ನಾವು ಲೋಳೆ ರಸವನ್ನ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನವನ್ನ ಹಾಕಿ 1/10 ಗ್ರಾಂನಷ್ಟು ಸುಣ್ಣವನ್ನ ಹಾಕಿ ಆ ತೊಟ್ಟುಗಳಿಗೆ ಹಚ್ಚಬೇಕಾಗತ್ತೆ. ಅದಕ್ಕಿಂತ ಪ್ರಮುಖವಾಗಿ ಏನು ಅಂತ ಅಂದ್ರೆ, ಈಗ ನಮ್ಮ ಮನೆಯಲ್ಲಿ 10 ರಾಸುಗಳಿದ್ದಾವೆ, 10 ರಾಸುಗಳಲ್ಲಿ 1 ರಾಸಿಗೆ ಈ ನರುಳೆ ಆಗ್ಬಿಟ್ಟಿದೆ. ಈಗ ಹಾಲು ಕರಿಬೇಕು, ಹೇಗೆ ಕರಿಬೇಕು? ಯಾವ ರಾಸು ಆರೋಗ್ಯವಂತವಾಗಿರುತ್ತೋ, ಯಾವುದೇ ತೊಂದರೆಗಳಿರೋದಿಲ್ವೋ ಅದನ್ನ ಫಸ್ಟ್ ಕರಿಬೇಕು. ಅದಾದ್ಮೇಲೆ ಇನ್ನೊಂದು, ಓ ಇದು ಆರೋಗ್ಯವಂತವಾಗಿದೆ. ಈ ತರ ಅನಾರೋಗ್ಯ ಪೀಡಿತ ರಾಸು, ಪದೇ ಪದೇ ರೋಗಕ್ಕೆ ತುತ್ತಾಗ್ತಾ ಇರುವಂತ ರಾಸುವಿನ ಹಾಲನ್ನ ಕೊನೆ ಕರಿಬೇಕು. ಈಗ ಯಾವುದೋ ಒಂದು ಹಸುವಿಗೆ ಕೆಚ್ಚಲು ಬಾವು ಆಗ್ಬಿಟ್ಟಿದೆ 1 ತೊಟ್ಟು, ಆ ಒಂದು ಹಸುವಿನಲ್ಲಿ ಕೆಚ್ಚಲು ಬಾವು ಆಗದೇ ಇರುವ 3 ತೊಟ್ಟುಗಳಲ್ಲಿ ಮೊದಲ ಹಾಲು ಕರಿಬೇಕು, ಕೊನೆಯಲ್ಲಿ ಬಾವು ಆಗಿರೋ ತೊಟ್ಟಲ್ಲಿ ಕರಿಬೇಕು. ಅಂದ್ರೆ ನೀವು ಕೊನೆಯಲ್ಲಿ ಕರೆಯುವಂತದ್ದು ರೋಗ ಬಂದಿರುವಂತಹ ಹಸು, ರೋಗ ಪೀಡಿತ ತೊಟ್ಟು, ರೋಗ ಪೀಡಿತ ಹಸು. ಸೊ ನೀವು ಇದರಲ್ಲೇ ಮೊದಲು ಕರೆದ್ರೆ ಏನಾಗುತ್ತೆ, ಇಲ್ಲ ನರುಳೆ ಬಂದಿರೋ ಹಸುನಲ್ಲೇ ಮೊದಲು ಹಾಲು ಕರೆದ್ರೆ ಏನಾಗುತ್ತೆ, ಎಲ್ಲಾ ಹಸುಗಳಿಗೆ ನೀವೇ ಅಂಟಿಸ್ತಾ ಇರ್ತೀವಿ. ಅಂಟಿಸ್ತಂಗಾಗುತ್ತೆ. ಯಾಕಂತಂದ್ರೆ ನೀವು ಎಣ್ಣೆ ಹಚ್ಕೊಳ್ಳೋದು ಅದು ಇದು ಸಾಮಾನ್ಯವಾಗಿ ನಾವು ಮಾಡ್ತಾ ಇರ್ತೀವಿ, ಅದನ್ನ ಮಾಡಬಾರ್ದು. ಈ ಉದ್ದೇಶದಿಂದಾನೇ ನಾವು ಕೈಗಳಿಗೆ ಎಣ್ಣೆ ಹಚ್ಚೋದು, ತೊಟ್ಟುಗಳಿಗೆ ಎಣ್ಣೆ ಹಚ್ಚೋದನ್ನ ಮಾಡಬಾರ್ದು ಅಂತ ಹೇಳುವಂಥದ್ದು. ಸೊ ಯಾವಾಗ್ಲೂ ಆರೋಗ್ಯವಂತ ರಾಸಿನಲ್ಲಿ ಮೊದಲು ಹಾಲು ಕರಿಬೇಕು, ಅನಾರೋಗ್ಯ ಪೀಡಿತ ರಾಸಿನಲ್ಲಿ ಕೊನೆಗೆ ಹಾಲು ಕರಿಬೇಕು. ಈ ಕೆಚ್ಚಲ ಬಾವು ಬಂದಂತ ಜಾನುವಾರುಗಳಲ್ಲಿ ಹಾಲಿನ ಇಳುವರಿ ಬಹುತೇಕ ಕಡಿಮೆ ಆಗುತ್ತೆ ಅಂತ ಹೇಳಿದ್ರಿ. ತುಂಬಾ ಪರಿಣಾಮಕಾರಿಯಾಗಿದಾಗ ಆಗುತ್ತೆ, ಅದು ತುಂಬಾ ಲಾಸ್ ಆಗ್ತಕ್ಕಂತ ಸಾಧ್ಯತೆಯೂ ಇರುತ್ತೆ ಅಂತ ಹೇಳಿ. ಈ ನಿಟ್ಟಿನಲ್ಲಿ ಈ ಹಾಲಿನ ಇಳುವರಿಯನ್ನು ಹೆಚ್ಚಿಸಲಿಕ್ಕೆ ಏನಾದರೂ ಕ್ರಮಗಳನ್ನ ಕೈಗೊಳ್ಳಬಹುದು? ಹಾಲಿನ ಇಳುವರಿ ಹೆಚ್ಚು ಮಾಡಬೇಕು ಅಂತ ಅಂದ್ರೆ ಪ್ರಮುಖವಾಗಿ ನಾವೇನ್ ಮಾಡಬೇಕು ಅಂತ ಅಂದ್ರೆ, ಕಾಲಕಾಲಕ್ಕೆ ಜಂತುನಾಶಕ ಔಷಧಿ ಕುಡಿಸಬೇಕು, ಲಸಿಕೆಗಳಿದಾವೆ ಲಸಿಕೆಗಳನ್ನ ಹಾಕಿಸ್ಕೋಬೇಕು, ರೋಗ ನಿರೋಧಕ ಲಸಿಕೆಗಳು ಕೆಚ್ಚಲು ಬಾವಿಗೆ ಅಂತ ಅಲ್ಲ, ಬೇರೆ ಬೇರೆ ರೋಗಗಳಿಗೆ. ಅದಲ್ಲದೆ ಮಿನರಲ್ ಮಿಕ್ಸ್ಚರ್ ಅಂತ ಬರುತ್ತೆ, ಒಳ್ಳೆ ಆಹಾರವನ್ನ ಕೊಡಬೇಕು. ಅದ್ರ ಜೊತೆಗೆ ನಾವೇನ್ ಮಾಡಬಹುದು ಅಂತ ಅಂದ್ರೆ, ನಮ್ಮ ಮನೆಯಲ್ಲೇ ರೆಡಿ ಮಾಡ್ಕೊಳ್ಳುವಂಥದ್ದು, ಈ 1/4 ಕೆಜಿ ಹೆಸರುಕಾಳು ತಗೊಳ್ಳುವಂಥದ್ದು, ಅದಕ್ಕೆ 1 ಶತಾವರಿ ಗೆಡ್ಡೆ 1/2 ಕೆಜಿ ಸೇರಿಸಿ ಸ್ವಲ್ಪ ಬೆಲ್ಲ ಸ್ವಲ್ಪ ಹಾಲನ್ನ ಹಾಕಿ ಕುದಿಸಿ ಅದನ್ನೊಂದು 3 ದಿನ ಕೊಡುವಂಥದ್ದು ಕೂಡ ಹಾಲಿನ ಇಳುವರಿಯನ್ನ ಜಾಸ್ತಿ ಮಾಡುತ್ತೆ. ನಿಮ್ಮ ಜಾಗದಲ್ಲಿ ಏನು ಕಾಳುಗಳು ಸಿಗುತ್ತೆ ಆ ಕಾಳುಗಳನ್ನ ಕೂಡ ಉಪಯೋಗಿಸ್ಕೋಬಹುದು. ಇದು ಸಂಪೂರ್ಣವಾಗಿ ಗುಣಪಡಿಸ್ಲಿಕ್ಕೆ ಆಗೋದಿಲ್ವಾ? ಸಂಪೂರ್ಣವಾಗಿ ಗುಣಪಡಿಸ್ಲಿಕ್ಕೆ ಅಂತ ಅಂದ್ರೆ, ಎಲ್ಲಾ ಸಂದರ್ಭಗಳಲ್ಲೂ ಸಂಪೂರ್ಣವಾಗಿ ಗುಣಪಡಿಸ್ಲಿಕ್ಕೆ ಸಾಧ್ಯವಾಗೋದಿಲ್ಲ. ಯಾಕಂತಂದ್ರೆ ವಾತಾವರಣದಲ್ಲಿರುವಂತಹ ಈಕೊಲೈ, ಸ್ಟೆಫೈಲೋಕಾಕಸ್ ಅನ್ನುವಂತಹ ಆರ್ಗಾನಿಸಂಗಳು ಎಲ್ಲಾ ಕಡೆ ಇರುತ್ತೆ. ಆರ್ಗಾನಿಸಮ್ ಯಾವಾಗ ಹಸುವಿನಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೋ, ಇಲ್ಲ ಹಸುವಿನ ನಿರ್ವಹಣೆಯಲ್ಲಿ ತಪ್ಪಾಗುತ್ತೋ, ಅವಾಗ ಈ ರೋಗ ಉಂಟಾಗುತ್ತೆ. ನಾವು ಒಂದೆಡೆ ಈ ಸೂಕ್ಷ್ಮಾಣು ಜೀವಿಗಳನ್ನ ಸಂಪೂರ್ಣ ನಿರ್ಮೂಲನೆ ಮಾಡಕ್ಕಾಗಲ್ಲ, ಇನ್ನೊಂದೆಡೆ ನಿರ್ವಹಣೆಯಲ್ಲಿ ನಾವು ತಪ್ಪು ಮಾಡುವಂತದ್ದನ್ನ ಕಡಿಮೆ ಮಾಡಿದ್ರೆ ಈ ರೋಗವನ್ನು ತಡೆಗಟ್ಟಬಹುದು. ಈಗ ಶೀತ ನೆಗಡಿ ಬಂದ ಹಾಗೆ ಒಟ್ಟಿಗೆ ಈ ಸ್ವಚ್ಛತೆ ಒಂದೇ ಇದಕ್ಕೆ ರಾಮಬಾಣ. ಹೌದು. ಸ್ವಚ್ಛತೆಯನ್ನು ನಾವು ಎಷ್ಟು ಮಟ್ಟಿಗೆ ಕಾಪಾಡ್ತೀವೋ ಅಷ್ಟು ಮಟ್ಟಿಗೆ ನಮ್ಮ ಜಾನುವಾರುಗಳನ್ನ ಕೆಚ್ಚಲ ಭಾವನೆಯಿಂದ ದೂರ ಇಡಬಹುದು. ಈ ಮೇವಿನ ತಿಂಡಿ ಮತ್ತೆ ಬೂಸಾ ಇವುಗಳನ್ನೆಲ್ಲ ನಾವು ಕೊಡ್ತೇವೆ, ಹಾಲು ಕರೆಯುವ ಮುಂಚೆನೂ ಕೊಡ್ತೇವೆ, ಕೊಟ್ಟ ನಂತರವೂ ಕೂಡ ನಾವು ಕೊಡ್ತೇವೆ. ಎಷ್ಟೆಷ್ಟು ಪ್ರಮಾಣದಲ್ಲಿ ಕೊಡ್ತಕ್ಕಂಥದ್ದು ಒಳ್ಳೇದು, ಯಾವ ಸಂದರ್ಭದಲ್ಲಿ ಕೊಡೋ ಅಂತದ್ದು ಹೆಚ್ಚು ಸೂಕ್ತ? ಪ್ರತಿ ಎರಡೂವರೆ ಲೀಟರ್ ಹಾಲ್ಗೆ ಒಂದು ಕೆ ಜಿಯಷ್ಟು ಮೇವಿನ ಮಿಶ್ರಣವನ್ನ ಕೊಡಬೇಕು. ನೀವು ಕೇಳಿದ್ರಲ್ಲಿ ನಾನು ಗಮನಿಸಿದ್ ಒಂದು ಅಂತ ಅಂದ್ರೆ, ಹಾಲ್ ಕರಿಯೋ ಮುಂಚೆ ಕೊಡ್ಬೇಕಾ, ಹಾಲ್ ಕರೆದ ನಂತರ ಕೊಡ್ಬೇಕಾ ಅಂತ. ಅದು ತುಂಬಾ ಪ್ರಮುಖವಾದ ಅಂಶ ಆಗತ್ತೆ. ನಾನು ಎಷ್ಟೋ ರೈತ ಬಾಂಧವರಲ್ಲಿ ಕೇಳಿದ, ಹಾಲ್ ಕರಿಯೋ ಮುಂಚೆ ಕೊಡ್ತೀವಿ ಸರ್ ಅಂತ ಹೇಳ್ತಾರೆ. ಯಾಕೆ ಅಂತ ಅಂದ್ರೆ, ಹಸು ಚೆನ್ನಾಗೆ ಸೊರೆ ಬಿಡುತ್ತೆ, ಹಾಲ್ ಕರ್ಕೋಬಹುದು ಅಂತ ಹೇಳ್ತಾರೆ. ಕೆಲವೊಬ್ಬರು ರೈತರು ಹಾಲ್ ಕರೆದಾದ್ಮೇಲೆ ಕೊಡ್ತಾರೆ, ಅವರಿಗೆ ಅವರದೇ ಆದ ಕಾರಣಗಳಿರ್ತವೆ. ಈಗ ನಾವು ಹೇಳೋದಾದ್ರೆ, ಹಸು ಹಾಲು ಕರೆದಾದ್ಮೇಲೆ ಹಸುವಿನ ಮೊಲೆ ತೊಟ್ಟುಗಳು ಏನಿರುತ್ತವಲ್ಲ, ಅವು ಸ್ವಲ್ಪ ಅಗಲ ಆಗಿರ್ತವೆ. ಹಾಲು ಕರೆದ ನಂತರ ಹಸು ತಕ್ಷಣ ಏನಾದ್ರೂ ಮಲ್ಕೊಂಡ್ಬಿಟ್ರೆ ಹಾಲು ಚೆಲ್ಲೋಗುತ್ತೆ. ಅಗಲವಾಗಿರೋ ತೊಟ್ಟಿನ ಮುಖಾಂತರ ಈ ನೆಲದ ಮೇಲಿರುವಂತಹ ರೋಗಾಣುಗಳು ದೇಹ ಪ್ರವೇಶ ಸಾಧ್ಯತೆ ಇರುತ್ತೆ. ಈಗ ಹಸುವಿಗೆ ಹಾಲು ಕರೆದ್ರಿ, ಹಾಲು ಕರೆದ ತಕ್ಷಣ ಹಸು ಮಲ್ಕೊಂಡ್ಬಿಡ್ತು. ಸೊ ನೆಲದ ಮೇಲಿರುವಂತಹ ರೋಗಾಣುಗಳು ಅಗಲವಾಗಿರೋ ತೊಟ್ಟಿಂದು ಬಾಗಿಲು ಓಪನ್ ಆಗಿರುತ್ತೆ, ಅಲ್ಲಿಂದ ಒಳಪ್ರವೇಶ ಸಾಧ್ಯತೆ ಇರುತ್ತೆ. ಸೊ ನೀವೊಂದು 5-10 ನಿಮಿಷ ಹಸು ನಿಂತಿದ್ರೆ ಏನಾಗುತ್ತೆ, ಆ ಓಪನ್ ಆಗಿರುವಂತಹ ತೊಟ್ಟಿನ ಬಾಗಿಲು ಮುಚ್ಚೋಗುತ್ತೆ. ಅದಕ್ಕೆ ಏನ್ ಮಾಡಬಹುದು, ನೀವು ಕೊಡುವಂತ ಇಂಡಿ ಭೂಸ ಏನಿರುತ್ತಲ್ಲ, ಇಲ್ಲ ಮಿಶ್ರಣ ಇರುತ್ತಲ್ಲ, ಖನಿಜ ಮಿಶ್ರಣ, ಅದನ್ನ ಹಾಲು ಕರೆದಾದ್ಮೇಲೆ ಕೊಡಬಹುದು. ಅವಾಗ ಒಂದ್ 10 ನಿಮಿಷ ಹಸು ಖನಿಜ ಮಿಶ್ರಣವನ್ನ ತಿಂತ ನಿಲ್ಲುತ್ತೆ. ಸೊ ಹಾಗಾಗಿ ನೀವು ಬಾವು ಬರುವಂತದ್ದನ್ನ ತಡೆಗಟ್ಟಬಹುದು. ಈಗ ಹಸು ಮೇವು ಕೊಡ್ಲಿಲ್ಲ ಅಂತ ಅಂದ್ರೆ, ನೀವು ಖನಿಜ ಮಿಶ್ರಣ ಕೊಡ್ಲಿಲ್ಲ ಅಂತ ಹೇಳಿ ಸೊರೆ ಬಿಡ್ತಾ ಇಲ್ಲ ಅಂತ ಅಂದ್ರೆ, ನೀವು ಮೊದಲೇ ಕೊಡ್ಬೇಕಾಗತ್ತೆ. ಪದೇ ಪದೇ ಕೆಚ್ಚಲು ಬಾವು ಬರ್ತಾ ಇದ್ರೆ ಹಾಲು ಕರೆದಾದ್ಮೇಲೆ ಕೊಡೋದು ನಿಮಗೆ ಅನುಕೂಲ ಆಗತ್ತೆ. ಈ ಕೆಚ್ಚಲು ಬಾವು ಬಗ್ಗೆ ಅಂತಿಮವಾಗಿ ನಮ್ಮ ಕೃಷಿಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಕಚ್ಚಲು ಬಾವು ತುಂಬಾ ತಡೆಗಟ್ಟಬಹುದಾದಂತ ರೋಗ, ಸಂಪೂರ್ಣ ನಿರ್ಮೂಲನೆ, ಈ ರೋಗದ ನಿರ್ಮೂಲನೆ ಬಹಳ ಕಷ್ಟ. ಸ್ವಚ್ಛತೆ ಕಡೆಗೆ ನಮ್ಮ ರೈತ ಬಾಂಧವರು ಆದಷ್ಟು ಗಮನವನ್ನ ಹರಿಸಬೇಕು. ಯಾಕಂತ ಹೇಳಿದ್ರೆ, ತಾವು ಉತ್ಪಾದಿಸುವಂತ ಹಾಲು ಒಂದು ಹಳ್ಳಿಯಿಂದ ದಿಲ್ಲಿವರೆಗೆ ಅದು ತಲುಪುತ್ತೆ, ಎಲ್ಲಿ ತಲುಪ್ತಾ ಇದೆ ಹೇಗೆ ಅಂತ ಗೊತ್ತಿಲ್ಲ. ಸೊ ನಾವು ಈಗ ಮಾಡುವಂತ ಸಣ್ಣ ಸಣ್ಣ ತಪ್ಪುಗಳು, ಇಲ್ಲ ಸ್ವಚ್ಛತೆ ಕಡೆ ಗಮನ ಕೊಡದೆ ಇರೋದು ದೊಡ್ಡ ಪ್ರಮಾಣದ ಹಾನಿಯನ್ನ ಉಂಟು ಮಾಡ್ತಾ ಇರಬಹುದು. ಹಾಗಾಗಿ ಸಾಧ್ಯವಾದಷ್ಟು ಸ್ವಚ್ಛತೆಯನ್ನ ಕಾಪಾಡಿಕೊಂಡು ಶುದ್ಧವಾದ ಹಾಲನ್ನ ಉತ್ಪಾದನೆ ಮಾಡಬೇಕು, ಹಾಗೆ ಕೆಚ್ಚಲು ಬಾವನ್ನು ಕೂಡ ತಡೆಗಟ್ಟಕೋಬೇಕು ಅಂತ ನಾನು ಎಲ್ಲ ರೈತ ಬಾಂಧವರಲ್ಲಿ ಕೇಳಿಕೊಳ್ತೀನಿ. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ನಿಮ್ಮನ್ನ ಸಂಪರ್ಕ ಮಾಡುವಂತದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 9964410091. ಇನ್ನೊಮ್ಮೆ ಹೇಳಿ ಸಂಪರ್ಕ ಸಂಖ್ಯೆ. 9964410091. ಒಳ್ಳೆಯದು ಡಾಕ್ಟರ್ ಜಿ ಕೆ ಚೇತನ್ ಕುಮಾರ್ ಅವರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಕೆಚ್ಚಲು ಬಾವು ಹಾಗೂ ಅದರ ನಿಯಂತ್ರಣ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೆಚ್ಚಲಬಾವು ಹಾಗೂ ಅದರ ನಿಯಂತ್ರಣ ಕ್ರಮಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಕೆ ಚೇತನ್ ಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ರೈತ ಬಾಂಧವರೇ, ಇದೇ ಸರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಹಸುಗಳಲ್ಲಿ ಕಂಡುಬರುವ ಮಲೇರಿಯಾ ಅಥವಾ ಟೈಲೇರಿಯೋಸಿಸ್ ಕಾಯಿಲೆಯ ನಿರ್ವಹಣೆ ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ವಿ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು. ಇಲ್ಲಿಗೆ ಇಂದಿನ ಹೈನು ಹೊನ್ನು ಸರಣಿ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಹೈನು ಹೊನ್ನು ಸರಣಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಪಶುಪಾಲನೆ ಹಾಗೂ ಪಶುವೈದ್ಯಕೀಯ ಕುರಿತ ಬಾನುಲಿ ಸರಣಿ ಹೈನು ಹೊನ್ನು ಪ್ರಸಾರವಾಯಿತು. ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್. ಸಹಕಾರ ಗೋರ ರವಿಶಂಕರ್. ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಬಿತ್ತರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ. ಪ್ರಾಯೋಜಕರು ನೋ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ನೂ ಆಲ್ಗಿ ದ್ರಾವಣ ಬಳಸ್ಕೊಂಡ್ರೆ ಒಳ್ಳೆ ಶುಂಠಿ ಬೆಳೆ ಬರುತ್ತೆ. ಇಲ್ಲಿದೆ ಅವರ ಸಂಖ್ಯೆ 8884267651. ರೈತ ಬಂಧವರೇ, ಈ ವರ್ಷ ಅನೇಕ ಭಾಗಗಳಲ್ಲಿ ಶುಂಠಿಯನ್ನ ಜನ ಆಸಕ್ತಿಯಿಂದ ಹಾಕೊಂಡಿದ್ದಾರೆ. ಮಳೆ ಕೊರತೆ ಅನೇಕ ಕಡೆ ಕಾಣಿಸಿಕೊಂಡಿದೆ. ಕೊಳವೆ ಬಾವಿ ನೀರಿನಿಂದ ರೈತರು ನೀರುಣಿಸಿಕೊಂಡು ಬೆಳೆಯನ್ನ ಪೋಷಣೆ ಮಾಡ್ತಿದ್ದಾರೆ. ಮಧ್ಯದಲ್ಲಿ 2-3 ಸಾರಿ ಹದವಾದ ಮಳೆಯಾಗಿದೆ. ಮಳೆ ಹದವಾಗಿ ಬರ್ತಾ ಇದ್ರೆ ಎಲ್ಲ ಬೆಳೆಗಳು ಉತ್ತಮವಾಗಿ ಬೆಳೀತಾ ಹೋಗ್ತವೆ. ಕೊಳವೆ ಬಾವಿ ನೀರಿಗಿಂತ ಮಳೆ ನೀರಿನಿಂದ ಬೆಳೆದ ಬೆಳೆ ಹುಲ್ಸಾಗಿರುತ್ತೆ, ಆರೋಗ್ಯಕರವಾಗಿರುತ್ತೆ, ಉತ್ತಮವಾದ ಇಳುವರಿಯೂ ಸಿಗುತ್ತೆ. ಗಮನಿಸಿಕೊಳ್ಳಿ ರೈತ ಬಾಂಧವರೇ, ಈ ವರ್ಷ ಬೆಳೆದಿರುವ ಶುಂಠಿಗೆ ಬರೋ ದಿನಗಳಲ್ಲಿ ಒಳ್ಳೆ ಬೆಲೆ ಸಿಗುತ್ತೆ ಅಂತ ಅನ್ಕೊಂಡು ಅನುಭವಿ ರೈತರು ಕೆಲವೊಬ್ಬರು ಹೇಳೋದನ್ನು ನೀವು ಕೇಳ್ತಾ ಇದ್ದೀರೇನೋ ನಮ್ಮ ಕಿವಿಗೂ ಬಂದಿದೆ. ಒಬ್ಬರು 20 ಎಕರೆ, ಇನ್ನೊಬ್ಬರು 40 ಎಕರೆ ಬೆಳೆದಿರುವ ರೈತರನ್ನು ಸಂಪರ್ಕ ಮಾಡಿದಾಗ ಈ ವರ್ಷವೂ ಸಹ ಬರುವ ದಿನಗಳಲ್ಲಿ 4,500 ರೂಪಾಯಿ 60 ಕೆಜಿ ಚೀಲಕ್ಕೆ ಬೆಲೆ ಸಿಗಬಹುದಂತ ಅಂದ್ಕೊಂಡು ಹೇಳಿದರು. ವ್ಯತ್ಯಾಸ ಆಗ್ಬೋದೇನೋ, ಕೆಲವೊಂದು ಸಾರಿ ಗೊತ್ತಿಲ್ಲದಂಗೆ ಬೆಲೆ ಪಾತಾಳಕ್ಕೆ ಹೋಗ್ಬಿಡುತ್ತೆ. ಶುಂಠಿ ಮಳೆ ಕೊರತೆ ದಿನಗಳಲ್ಲೂ ತಡ್ಕೊಳ್ಳುತ್ತೆ, ಆದರೆ ಹಸಿ ಇರಬೇಕು. ಕೊಳವೆ ಬಾವಿ ನೀರನ್ನು ಎಷ್ಟೇ ನೀವು ಕೊಟ್ಟರು ನಿಧಾನಕ್ಕೆ ಬೆಳೀತಾ ಇರುತ್ತೆ, ಹಾಗೆ ಮಂಕಾಗಿರುತ್ತೆ, ಮಳೆ ಬಂದ ತಕ್ಷಣ ಎದ್ದುಬಿಡುತ್ತೆ. ಈ ಮಧ್ಯದಲ್ಲಿ ನೀವು ಹಾಕುವ ಸಾವಯವ ಗೊಬ್ಬರ ಅಥವಾ ಸಗಣಿ ಗೊಬ್ಬರ, ಎರೆಹುಳು ಗೊಬ್ಬರ, ಹಿಂಡಿ ಗೊಬ್ಬರ, ರಾಸಾಯನಿಕ ಗೊಬ್ಬರ, ಇವೆಲ್ಲವೂ ಬೆಳೆಯ ಬೆಳವಣಿಗೆ ಮತ್ತು ಕೊರತೆಯ ಸಮಸ್ಯೆಯ ಸಂದರ್ಭಗಳನ್ನು ನಿಭಾಯಿಸಲಿಕ್ಕೆ ಅನುಕೂಲ ಆಗಬಹುದು ಅಥವಾ ಅನಾನುಕೂಲಗಳನ್ನು ಸೃಷ್ಟಿ ಮಾಡಬಹುದು. ಸಗಣಿ ಗೊಬ್ಬರ ಅಥವಾ ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಸೇರಿಸಿದಷ್ಟು ಶುಂಠಿ ಬೆಳೆಯೂ ಸೇರಿಕೊಂಡು ಇತರೆ ಬೆಳೆಗಳು ಚೆನ್ನಾಗಿರ್ತವೆ. ಇನ್ನು ಜೀವಾಮೃತ, ಜೀವಸಾರ ಮತ್ತಿತರೆ ದ್ರವರೂಪದ ಗೊಬ್ಬರಗಳನ್ನು ಪೂರೈಕೆ ಮಾಡಿಕೊಳ್ಬಹುದು, ಈಗಲೂ ಕೊಡಬಹುದು. ಜೀವಾಮೃತವನ್ನು ನೀರಿನ ಜೊತೆಗೆ ಸೇರಿಸಿ ಪೂರೈಕೆ ಮಾಡೋದು ತಪ್ಪೇನಿಲ್ಲ. ಬೆಳೆ ಈ ಒಂದು ತಾಪವನ್ನು ಸಹಿಸಿಕೊಂಡು ಆರೋಗ್ಯಕರವಾಗಿ ಬೆಳೆಯಲಿಕ್ಕೆ ಅನುಕೂಲ ಮಾಡಿಕೊಡುತ್ತೆ ಈ ಒಂದು ಜೀವಾಮೃತ. ಜೀವಸಾರ ಘಟಕದಿಂದ ಸಿಗುವ ದ್ರವವನ್ನು ಶುಂಠಿಗೆ ಪೂರೈಕೆ ಮಾಡಿಕೊಳ್ಬಹುದು. ಇನ್ನು ಎರೆಹುಳು ಗೊಬ್ಬರವನ್ನು ಇಲ್ಲವೇ ಹುಡಿ ಹುಡಿಯಾಗಿ ಹದವಾಗಿರುವ ಸಗಣಿ ಗೊಬ್ಬರವನ್ನು, ಸತ್ವಯುತವಾದ ಸಾವಯವ ಗೊಬ್ಬರಗಳನ್ನು, ಕಾಂಪೋಸ್ಟ್ ಗೊಬ್ಬರವನ್ನು ಬೆಳೆಗೆ ಈಗಲೂ ಹಾಕಿಕೊಳ್ಬಹುದು. 6-7 ತಿಂಗಳುಗಳ ಕಾಲ ಬೆಳೆಗೆ ಈ ಸಾವಯವ ಗೊಬ್ಬರಗಳನ್ನು ಆಗಿಂದಾಗೆ ಕೊಡೋದು ತಪ್ಪೇನಿಲ್ಲ. ಈ ರೀತಿಯ ಪೂರೈಕೆ ಬೆಳೆಯನ್ನು ಹಾಳಾಗದಂತೆ ಒಂದು ರೀತಿಯಲ್ಲಿ ರಕ್ಷಣೆ ಕೊಟ್ಟು ಕಾಪಾಡುತ್ತೆ. ಇನ್ನು ಬರೋ ದಿನಗಳಲ್ಲಿ ಮಳೆ ಹಿಡ್ಕೊಳ್ತಂತಂದರೆ ಕೊಳೆ ರೋಗ ಶುರುವಾಗಬಹುದು. ಎಚ್ಚರವಾಗಿ ಈಗಲಿಂದ ಕೆಲಸ ಮಾಡಿಕೊಳ್ಳಿ. ಮಳೆ ಬಿಡುವು ಕೊಟ್ಟಿರೋದ್ರಿಂದ ಮಣ್ಣು ಏರು ಹಾಕ್ಕೊಳ್ಳೋದು ಅಥವಾ ಚರಂಡಿ ಮಾಡ್ಕೊಳ್ಳೋದು ಕಷ್ಟವಾಗಲಾರದು. ಮಳೆ ಹಿಡ್ಕೊಳ್ತಂದ್ರೆ ಅಲ್ಲಿ ಕೆಲಸ ಮಾಡೋಕ್ಕೂ ಆಗಲ್ಲ, ಇನ್ನು ನೀರು ಹೊರಗಡೆ ಸಾಗಿಸೋದು ಸಹ ಕಷ್ಟವಾಗ್ತದೆ. ಅತಿ ಶೀತ ಆದರೆ ಶುಂಠಿಗೆ ಕೊಳೆ ರೋಗ ತಪ್ಪಿದ್ದಲ್ಲ. ಶುಂಠಿಗೆ ಲಘು ಪೋಷಕಾಂಶಗಳಿರುವ, ಪ್ರಧಾನ ಪೋಷಕಾಂಶಗಳಿರುವ ದ್ರಾವಣಗಳನ್ನು ಪೂರೈಕೆ ಮಾಡಿದರೆ ಆರೋಗ್ಯಕರವಾಗಿ ಬೆಳೆಯೋದಿದೆ. ಆ ರೀತಿಯ ದ್ರಾವಣಗಳನ್ನು ಹಾಸನ ಜಿಲ್ಲೆ ಮತ್ತು ಅಕ್ಕಪಕ್ಕದ ಜಿಲ್ಲೆಗಳ ರೈತ ಬಾಂಧವರು ಬಳಸಿಕೊಂಡಿದರೆ ಪರಿಣಾಮಗಳನ್ನು ಕಂಡಿದ್ದಾರೆ. ಬೆಳೆ ಬಾಳಿಕೆ ಬರಬೇಕು, ಬೆಳೆ ಗಟ್ಟಿಯಾಗಿ ನಿಂತ್ಕೊಳ್ಬೇಕು, ರೋಗ ಕೀಟಗಳಿಗೆ ತುತ್ತಾಗಬಾರದು, ತೂಕ ಹೆಚ್ಚಾಗಬೇಕಂತ ಅಂದ್ಕೊಂಡ್ರೆ ಬೆಳೆಗಳಿಗೆ ಪೋಷಕಾಂಶಗಳ ದ್ರಾವಣವನ್ನು ಸಿಂಪಡಣೆ ಮಾಡಿಕೊಳ್ಳೋದು ಅನುಕೂಲಕರ. ಸೊಗಸಾದ ಶುಂಠಿ ಬೆಳೆಗೆ ನೂ ಆಲ್ಗಿ ದ್ರಾವಣ ಬಳಸಿಕೊಳ್ಳಿ. ಸಂಪರ್ಕಿಸಿ 8884267651. ಇದುವರೆಗೆ ಶುಂಠಿ ಬೆಳೆ ಬೇಸಾಯ ಕುರಿತ ರೈತರಿಗೆ ಸಲಹೆ ಕೇಳಿದಿರಿ. ಪ್ರಾಯೋಜಿಸಿದವರು ನೋ ಆಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾ ವಿಜಯ್ ಅಂಗಡಿ. ಇದು ಇಂದಿನ ಕಿಸಾನ್ ವಾಣಿ. ನಮ್ಮ ನಾಳಿನ ಕಿಸಾನ್ ವಾಣಿಯಲ್ಲಿ 2023-24 ಸಾಲಿಗೆ ಪಶುಸಂಗೋಪನಾ ಡಿಪ್ಲೊಮೋ ಕೋರ್ಸ್ಗೆ ಪ್ರವೇಶ ಪ್ರಕ್ರಿಯೆ ಕುರಿತು ಹಾಸನದ ಪಶುಸಂಗೋಪನಾ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಡಾ ಗುರುಪ್ರಸಾದ್ ಅವರೊಂದಿಗೆ ಸಂದರ್ಶನ ಮೂಡಿಬರುವುದು. ಪ್ರಸ್ತುತಪಡಿಸುತ್ತಾರೆ ಡಾ ವಿಜಯ್ ಅಂಗಡಿ. ರೈತ ಬಾಂಧವರಿಗೆಲ್ಲ ಮತ್ತೊಮ್ಮೆ ನಮಸ್ಕಾರಗಳು. ಕಿಸಾನ್ ವಾಣಿ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ. ಚಿತ್ರಗೀತೆಗಳ ಕಾರ್ಯಕ್ರಮ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಚಿತ್ರ ಅವರು ಹಾಡಿರುವ ಗಗನ ಚಿತ್ರದ ಗೀತೆ, ಚಿ ಉದಯಶಂಕರ್ ಅವರು ಬರೆದಿರುವ ಗೀತೆಯನ್ನು ಸಂಗೀತಕ್ಕೆ ಅಳವಡಿಸಿದ್ದಾರೆ ರಾಜನ್ ಮತ್ತು ನಾಗೇಂದ್ರ.